ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈಗ ಕೇಳಿ ನಿರ್ಮಿತಿ ಕೇಂದ್ರದ ಕುರಿತು ರಾಜೇಂದ್ರ ಕಲ್ಬಾವಿ ಅವರೊಂದಿಗಿನ ಸಂದರ್ಶನ. ಈಗ ನಮ್ಮ ಜೊತೆ ಇದ್ದಾರೆ ರಾಜೇಂದ್ರ ಕಲ್ಬಾವಿ ಅವರು. ಅವರು ದಕ್ಷಿಣ ಕನ್ನಡ ಜಿಲ್ಲಾ ನಿರ್ಮಿತಿ ಕೇಂದ್ರದ ಕಾರ್ಯನಿರ್ವಾಹಕ ನಿರ್ದೇಶಕರು. ಮುಖ್ಯವಾಗಿ ಅವರು ಮಾಡ್ತಾ ಇರುವಂತಹ ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳ ಬಗ್ಗೆ ಅವ್ರನ್ನ ಕೇಳಿ ತಿಳಿಯೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಈಗ ಈ ನಿರ್ಮಿತಿ ಕೇಂದ್ರ ಅಂತ ಹೇಳುವಾಗ ಎಂಥದೋ ಒಂದು ನಿರ್ಮಾಣ ಮಾಡುವುದು ಅಂತ ನಮಗೆ ತೋರ್ತದೆ. ನಿರ್ಮಿತಿ ಕೇಂದ್ರದ ಉದ್ದೇಶಗಳೇನು ಸರ್? ಇದು ನಿರ್ಮಿತಿ ಕೇಂದ್ರ ಸಹಜವಾಗಿ ಎಲ್ಲರಿಗೂ ಅನಿಸೋದು ನಿರ್ಮಿತಿ ಕೇಂದ್ರ ಒಂದು ಕಾಂಟ್ರಾಕ್ಟರ್ ಸಂಸ್ಥೆ ಅಂತ ಹಾಗೆ ಅನ್ನಿಸ್ತದೆ. ಆದರೆ ನಿಜವಾಗಿ ನಮ್ಮ ಉದ್ದೇಶ ಮೂರು ಉದ್ದೇಶ ಉಂಟು. ಒಂದು ತರಬೇತಿ, ಮತ್ತೊಂದು ಉತ್ಪಾದನೆ, ಮತ್ತೊಂದು ನಿರ್ಮಾಣ, ಮತ್ತು ಪ್ರಚಾರ ಪಡಿಸುವುದು. ಈ ನಾಲ್ಕು ವಿಭಾಗಗಳಲ್ಲಿ ನಾವು ಕೆಲಸ ಮಾಡ್ತೇವೆ. ಏನಾಗಿತ್ತು ಸರ್, 1980ಕ್ಕಿಂತ ಮುಂಚೆ ಈ ಕೌಶಲ್ಯಾಭಿವೃದ್ಧಿ ತರಬೇತಿ ಬಗ್ಗೆ ಹೆಚ್ಚು ಯೋಚನೆಗಳು ಮಾಡ್ತಾ ಇರಲಿಲ್ಲ. ಎಲ್ಲರೂ ತರಬೇತಿಗಳನ್ನು ಮಾಡ್ತಾ ಇದ್ರು, ಅಂದರೆ ರಿಸರ್ಚ್ ಮಾಡ್ತಾ ಇದ್ರು, ಕಾಲೇಜುಗಳಲ್ಲೆಲ್ಲ PhD ವರೆಗೆ ಮಾಡ್ತಾರೆ. ಆದರೆ ಅದೆಲ್ಲ ಮತ್ತು ಬರೀ ಲೈಬ್ರರಿ ಬುಕ್ಗಳಾಗಿ ಪರಿವರ್ತನೆ ಆಗ್ತದೆ, ವಿನಃ ಪ್ರಾಕ್ಟಿಕಲ್ ಆಗಿ ಏನು ಯೂಸ್ ಆಗ್ತಾ ಇಲ್ಲ. ಸೊ ಈ ದೃಷ್ಟಿಯಿಂದ ಸರ್ಕಾರ ಆಲೋಚನೆ ಮಾಡಿತು, ಯಾಕೆ ಒಂದು ನಾವು ತರಬೇತಿ ಲ್ಯಾಬ್ ಟು ಲ್ಯಾಂಡ್ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡಬಾರ್ದು. ಆ ಒಂದು ದೃಷ್ಟಿಯನ್ನು ಶುರು ಮಾಡಿತು. ಅದೇ ಸಮಯದಲ್ಲಿ ಕೇರಳದಲ್ಲಿ ಒಂದು ದೊಡ್ಡ ತೂಫಾನೆಲ್ಲ ಬಂದು ನಮ್ಮ ಸಮುದ್ರ ತೀರದ ಫಿಷರ್ಮೆನ್ಗಳ ತುಂಬ ಮನೆಗಳೆಲ್ಲ ಅದು ಹಾಳಾಗಿ ಹೋಯಿತು. ಇದನ್ನು ಅರ್ಜೆಂಟಾಗಿ ಮಾಡಬೇಕು ಅಂತ ಆಗಲೇ ಆನಂದ್ ಬೋಸ್ ಅಂತ ಒಬ್ಬರು ಜಿಲ್ಲಾಧಿಕಾರಿಗಳಿದ್ದರು. ಅವರು ತುಂಬ ವಿಚಿತ್ರವಾಗಿ ಯೋಚನೆ ಮಾಡಿ ಒಂದು ಸಂಸ್ಥೆಯನ್ನು ಪ್ರಾರಂಭಿಸಿದರು, ನಿರ್ಮಾಣ ಸಂಸ್ಥೆ ಅಂತ. ಅವರು ನಿರ್ಮಿತಿಯಿಂದ ಹೆಸರಿಟ್ಟು ಅದಕ್ಕೆ ಪೂರ್ಣ ಅಧಿಕಾರವನ್ನು ಕೊಟ್ಟರು. ನೀವು ಇದನ್ನು ಹೊಸ ತಂತ್ರಜ್ಞಾನವನ್ನು, ನವೀನ ತಂತ್ರಜ್ಞಾನವನ್ನು ಉಪಯೋಗಿಸಿ ಬೇಗ ಆಗುವ ಹಾಗೆ ಕೆಲಸಗಳನ್ನು ಮಾಡಿ ಮನೆ ಕಟ್ಟಿಕೊಡಿ ಅಂತ. ಅಂದರೆ PWDL ಮಾಡಿದರೆ ಅವರದ್ದೇ ಆದ ನಿಯಮ ಇದೆ, ರೀತಿ ಇದೆ, ಟೆಕ್ನಿಕಲ್ ಸ್ಯಾಂಕ್ಷನ್ ಇದೆ, ಟೆಂಡರ್ ಇದೆ, ಟೆಂಡರ್ ಡಾಕ್ಯುಮೆಂಟಿಗೆ ಟೈಮ್ ಇದೆ, ಟೆಕ್ನಿಕಲ್ ಸ್ಯಾಂಕ್ಷನಿಗೆ ಟೈಮ್ ಇದೆ, ಮತ್ತು ಟೆಂಡರ್ ಕರೆಯುವ ಅವಧಿ ಕೂಡ ಟೈಮ್ ಇದೆ. ನಮಗೆ ಅದ್ಯಾವುದೂ ಇಲ್ಲ. ನಮಗೆ ವರ್ಕ್ ಕೊಟ್ಟರೆ ನಾವು ಸರಿಯಾಗಿ ನಮ್ಮ ಹತ್ರ ಎಲ್ಲ ಸಾಮಗ್ರಿಗಳು ಮರುದಿನ ಶುರು ಮಾಡ್ಬೋದು. ಹಾಗೆ ಮಾಡಿದಾಗ ಅವ್ರೇನು ಮಾಡಿದರು, ಆವಾಗ ಕೇರಳದಲ್ಲಿ ಲಾರಿ ಬೇಕರ್ ಅಂತ ಒಬ್ಬರು ಆರ್ಕಿಟೆಕ್ಟ್ ಕೂಡ ಇದ್ದರು. ಅವರು ಕೂಡ ತುಂಬ ಈ ಹೊಸ ಪರಿಸರವೇ ಕಡಿಮೆ ವೆಚ್ಚಗಳಲ್ಲೆಲ್ಲ ಕೆಲಸ ಮಾಡೋದ್ರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರದ್ದು ತಂತ್ರಜ್ಞಾನವನ್ನು ಉಪಯೋಗಿಸಿ, ಮತ್ತು ವಿಶೇಷ ಲೋಕಲಲ್ಲಿ ಆಗಿ ಯಾರೆಲ್ಲ ಎಕ್ಸ್ಪರ್ಟ್ ಇದ್ದಾರೆ ಅವರ ತಂತ್ರಜ್ಞಾನ ಉಪಯೋಗಿಸಿ ಬೇಗವನ್ನು ಮನೆ ನಿರ್ಮಾಣ ಮಾಡಿದರು. ಇದನ್ನು ಆನಂದ್ ಬೋಸ್ ಅವರು ಸೆಂಟ್ರಲ್ಗೆ ರಿಪೋರ್ಟ್ ಮಾಡಿದರು. ಅದು ಸೆಂಟ್ರಲ್ ರಿಪೋರ್ಟ್ ಮಾಡಿದಾಗ ಇದೊಂದು ವಾವ್, ಇದೊಂದು ಒಳ್ಳೆ ಸಿಸ್ಟಮ್, ಇದೊಂದು ಒಳ್ಳೆ ಸೆಟಪ್ ಇದೆ, ಇದನ್ನು ಯಾಕೆ ಪ್ರಚಾರ ಮಾಡಬಾರ್ದು ಅಂತೇಳಿ ಸೆಂಟ್ರಲ್ ಗೌರ್ಮೆಂಟ್ ಒಂದು ನ್ಯಾಷನಲ್ ನೆಟ್ವರ್ಕ್ ಆಫ್ ಬಿಲ್ಡಿಂಗ್ ಸೆಂಟರ್ಸ್ ಅಂತ ಹೇಳಿ ಒಂದು ಅನೌನ್ಸ್ ಮಾಡಿತ್ತು ಸೆಂಟ್ರಲ್ ಬಜೆಟಲ್ಲಿ. ಅದರ ಪ್ರಕಾರವಾಗಿ ಪ್ರತಿ ಜಿಲ್ಲೆಯಲ್ಲಿ ಒಂದು ನಿರ್ಮಿತಿ ಕೇಂದ್ರವನ್ನು ಶುರು ಮಾಡುವ, ಅದರ ಮುಖಾಂತರ ನವೀನ ಹೊಸ ತಂತ್ರಜ್ಞಾನ, ಮಿತವ್ಯಯ ಪರಿಸರಪ್ರಿಯ ತಂತ್ರಜ್ಞಾನವನ್ನು ಜನಗಳಿಗೆ ಪ್ರಸಾರ ಮಾಡುವುದು. ಯಾವ ರೀತಿಯಲ್ಲಿ, ಅದನ್ನು ತರಬೇತಿ ಕೊಡುವಂಥ ವಿಚಾರ ಇರ್ಬೋದು, ಅವರಿಗೆ ಮತ್ತೆ ಗೈಡೆನ್ಸ್ ಇರ್ಬೋದು, ಮತ್ತೆ ಮುಂದೆ ನಿರ್ಮಾಣ ಮಾಡುವುದರಲ್ಲಿ ಸಹಾಯ ಮಾಡುವಂಥದ್ದಿರ್ಬೋದು, ಮಿತವ್ಯಯ ಪರಿಸರ ತಂತ್ರಜ್ಞಾನಗಳು ಉಪಯೋಗಿಸಿ ಅದನ್ನು ಕಟ್ಟಡ ಸಾಮಗ್ರಿಗಳನ್ನು ತಯಾರು ಮಾಡಿ ಕೊಡುವಂಥ ವಿಚಾರದಲ್ಲಿ, ಮಾರುವಂಥ ವಿಚಾರದಲ್ಲಿ ಅದೆಲ್ಲ ಇರ್ಬೋದು. ಮನೆಗೆ ನಿರ್ಮಾಣ ಮಾಡಿಕೊಡು, ಮತ್ತೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಹೊಸ ಹೊಸ ತಂತ್ರಜ್ಞಾನಗಳನ್ನು ಲೋಕಲ್ ಆಗಿ ಯಾವುದನ್ನು ಪ್ರಚಾರ ಮಾಡಲಿಕ್ಕೆ ಆಗ್ತದೆ ಅದನ್ನೆಲ್ಲ ಅಭಿವೃದ್ಧಿಪಡಿಸಲಿಕ್ಕೆ ಒಂದು ವೇದಿಕೆ ಆಗಬೇಕಾಗಿತ್ತು. ಸೊ ಅದನ್ನು ಹೇಳಿ ನಿರ್ಮಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿಸಿದರು. ಅದರಂತೆ ನಾವು ಈಗ ಪ್ರತಿ ವರ್ಷ ನಮ್ಮ ಕೇಂದ್ರಕ್ಕೆ ಜಿಲ್ಲೆಯಿಂದ ಬೇರೆ ಬೇರೆ ತಾಂತ್ರಿಕ ವಿದ್ಯಾಲಯಗಳಿಂದ ಮಕ್ಕಳು ಬರ್ತಾರೆ. ಅವರಿಗೆ ನಾವು ಅರ್ಧ ದಿನದ ತರಬೇತಿ ಕೊಡ್ತೇವೆ ಫ್ರೀಯಾಗಿ. ಕೆಲವು ಕಾಲೇಜು ಶಾಲಾ ಮಕ್ಕಳು ಈಗ ಅವರಿಗೆ ಒಂದು ಫೀಲ್ಡ್ ಹೋಗಬೇಕು, ಮಳೆ ನೀರಿನ ಕೊಯ್ಲು ಬಗ್ಗೆ ಅದರಲ್ಲಿ ನಾವು ಸ್ವಲ್ಪ ವಿಶೇಷವನ್ನು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಸೊ ಅದನ್ನೆಲ್ಲ ತಿಳ್ಕೊಳ್ಬೇಕು ಅಂತೇಳಿ ನಮ್ಮ ಆಫೀಸಿಗೆ ಬರ್ತಾರೆ. ಅವರಿಗೆ ಒಂದು 2 ಗಂಟೆ ನಾವು ತರಬೇತಿ ಕೊಡ್ತೇವೆ. ಮತ್ತು ಈ ಆರ್ಕಿಟೆಕ್ಟ್ಸ್ ಇಂಜಿನಿಯರ್ಸ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್, ನಮಗೆ ಹೇಗೆ ಕೆಲಸ ಮಾಡಬೇಕು ಈ ತಂತ್ರಜ್ಞಾನಗಳಲ್ಲಿ ಅಂತ ಒಂದು ಆಸಕ್ತಿ ಇದ್ರೆ ಅಂಥವ್ರಿಗೆ ಕೂಡ ನಾವು ಒಂದು ದಿನದ ಫುಲ್ ತರಬೇತಿ, ಯಾವ್ಯಾವ ಶಾಲೆಗಳು ಆಸಕ್ತಿ ವಹಿಸ್ತಾರೆ ಅವರಿಗೆ ಕೂಡ ನಾವು ತರಬೇತಿ ಕೊಡಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತೇವೆ. ಒಂದು ದಿನದ ಫುಲ್ ತರಬೇತಿ, ಅವರಿಗೆ ಊಟ ಮತ್ತೆ ತಿಂಡಿಯನ್ನು ಕೊಡ್ತೇವೆ, ಅದನ್ನು ಸೇರಿಕೊಂಡು ಆ ಇಡೀ ಕಾರ್ಯಕ್ರಮವನ್ನು ಮಾಡ್ತೇವೆ. ಅದರಲ್ಲಿ ಅವರಿಗೆ ಫಸ್ಟ್ ಇಂಟ್ರೊಡಕ್ಷನ್ ಕೊಡ್ತೇವೆ, ಆಮೇಲೆ ಅವರೇ ಮಕ್ಕಳೇ ಆ ಹೊಯಿಗೆ ಜಲ್ಲಿ ಸಿಮೆಂಟ್ ಉಪಯೋಗಿಸಿ ಇಟ್ಟಿಗೆನ ಉಪಯೋಗಿಸಿ ಅವರೇ ಕೆಲಸ ಮಾಡಬೇಕು. ಅದನ್ನು ಹೀಗೆ ಕಮಾನು ಮಾಡುವುದು, ಡೋಮ್ ಮಾಡುವುದು, ಏನು ಮೋಲ್ಡ್ ಇಲ್ಲದೆ, ಫಾರ್ ಎಕ್ಸಾಂಪಲ್ ನಾನು ಹೇಳೋದು ನಿಮಗೆ, ಹಾಗೆ ಫಿಲ್ಲರ್ ಸ್ಲ್ಯಾಬ್ ಅಂತಿದೆ ಅದನ್ನು ಹೇಗೆ ಮಾಡಬಹುದು, ಹೀಗೆ ರ್ಯಾಟ್ ಟ್ರ್ಯಾಪ್ ಬಾಂಡ್ ಅಂತಿದೆ ಅದನ್ನು ಹೇಗೆ ಮಾಡಬಹುದು, ಹೀಗೆ ಮಕ್ಕಳು ಅವರಾಗೆ ಮಾಡಿ ಅದನ್ನು ಅನುಭವ ಪಡೆದುಕೊಂಡು ಮತ್ತೆ ಮುಂದೆ ಅವರ ಪ್ರಚಾರ ಯಾವ ರೀತಿ ಮಾಡ್ತಾರೆ ಮಾಡಬಹುದು. ಸೊ ಹಾಗೆ ಮಾಡಿದ್ರಿಂದ ತುಂಬ ಜನ ಈಗ ನಮಗೆ ಫೀಲ್ಡಲ್ಲಿ ಕೂಡ ಹೆಲ್ಪ್ ಆಗಿದೆ. ಮತ್ತೆ ರಿಸರ್ಚ್ ಮಾಡಲಿಕ್ಕೆ ಇದ್ದರೆ, ಮಕ್ಕಳಿಗೆ ಪ್ರಾಜೆಕ್ಟ್ ಮಾಡಬೇಕು ಅಥವಾ ಯಾರೋ ಒಬ್ಬ PhD ಮಾಡ್ತಾ ಇದ್ದರೆ ಅವರಿಗೊಂದು ರಿಸರ್ಚ್ ಮಾಡಬೇಕು, ಅಲ್ಲಿ ನಾವು ಅವರ ಲ್ಯಾಬಲ್ಲಿ ಕಾಲೇಜ್ ಲ್ಯಾಬಲ್ಲಿ ಅದಕ್ಕೆ ವ್ಯವಸ್ಥೆ ಇರುವುದಿಲ್ಲ. ಅಂಥವ್ರಿಗೆ ಏನು ಮಾಡ್ತೇವೆ, ನೀವು ನಮ್ಮಲ್ಲಿ ಬನ್ನಿ, ಅವರ HOD ಲೆಟರ್ ತರಬೇಕು. ಲೆಟರ್ ತಂದರೆ ಅವರು ನಮ್ಮಲ್ಲಿ ಅವರದ್ದು ಏನು ಟೆಕ್ನಿಕ್ ಇದೆ ಅಥವಾ ಏನು ಅವರು ರಿಸರ್ಚ್ ಮಾಡಲಿಕ್ಕಿದ್ದಾರೆ ಅದಕ್ಕೆ ಏನು ಪ್ರೊಡಕ್ಟ್ಸ್ ಮಾಡಬೇಕು ಅದನ್ನು ಅವರು ನಮ್ಮ ಆಫೀಸ್ನಲ್ಲೇ ಮಾಡ್ಬೋದು. ನಮ್ಮಲ್ಲಿ ಒಂದು ಪ್ರೊಡಕ್ಷನ್ ಸೆಂಟರ್ ಅಂತ, ಇನ್ನೋವೇಷನ್ ಸೆಂಟರ್ ಅಂತ ಇದೆ, ಪ್ರೊಡಕ್ಷನ್ ಸೆಂಟರ್ ಮತ್ತು ಇನ್ನೋವೇಷನ್ ಸೆಂಟರ್. ಇನ್ನೋವೇಷನ್ ಸೆಂಟ್ರಲ್ಲಿ ಈ ಹೊಸ ಆವಿಷ್ಕಾರಗಳಿಗೆ ಏನೆಲ್ಲ ಮಾಡಲಿಕ್ಕಾಗ್ತದೆ, ನಿಮ್ಮ ತಲೆಯಲ್ಲಿ ಏನು ಹುಚ್ಚು ಐಡಿಯಾ ಬಂದಿರಬಹುದು, ಅದನ್ನು ನಾನು ನನ್ನ ಬಿಲ್ಡಿಂಗಲ್ಲಿ ಹೇಗೆ ಮಾಡ್ಬೋದು ಅಂತ ನೀವು ನಮ್ಮ ಹತ್ರ ಬಂದರೆ ನಾವು ಅದಕ್ಕೆ ಒಂದು ರೂಪ ಕೊಡ್ತೇವೆ. ರೂಪ ಕೊಟ್ಟು ಅದನ್ನು ಹೀಗೆ ಮಾಡುವ ಅಂತ ನಿಮ್ಮದನ್ನು ಚರ್ಚೆ ಮಾಡಿ ಅದನ್ನು ಸಹಕಾರಗೊಳಿಸಲಿಕ್ಕೆ ನಮ್ಮಲ್ಲಿ ಒಂದು ನುರಿತ ಕೆಲಸಗಾರರಿದ್ದಾರೆ, ತರಬೇತಿ ಹೊಂದಿದವರು, ಅವರ ಮುಖಾಂತರ ಮಾಡಿಸ್ತೇವೆ. ಸೊ ನಾವು ಯಾವುದೇ ಒಂದು ತಂತ್ರಜ್ಞಾನದ ಅಧಿಪತಿಗಳಲ್ಲ, ಪ್ರಚಾರಕರು, ಒಂದು ಪ್ರಚಾರ ಮಾಡುವಂಥ ಒಂದು ಸಂಸ್ಥೆ. ಈ ರೀತಿ ಪ್ರಾರಂಭ ಆಯಿತು ನಮ್ಮ ಅದು. ದಕ್ಷಿಣ ಕನ್ನಡ ನಿರ್ಮಿತಿ ಕೇಂದ್ರ ಶುರುವಾದ 1991 ನಾನು ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಪ್ರಾರಂಭ ಮಾಡಿ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಈಗ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೆ. ಸೊ 30 ವರ್ಷದಿಂದ ಅಭಿವೃದ್ಧಿ ಹೊಂದಿದೆ ನಮಗೆ. ಕೆಲಸ ಮಾಡ್ತಾ ಇದ್ದೀರಿ 30 ವರ್ಷ? ಹಾ ಸರ್, ನಾವು ಪ್ರಾರಂಭದಲ್ಲಿ ನಮ್ಮದೇ ಒಂದು ವ್ಯವಸ್ಥೆ ಮಾಡಬೇಕಾಗಿತ್ತು. ನಮ್ಗಲ್ಲಿ ಏನು ವ್ಯವಸ್ಥೆ ಇರಲಿಲ್ಲ. ಸೊ ನಮಗೊಂದು ಖಾಲಿ ಜಾಗ NITKಯವರು ಕೊಟ್ಟರು, ನಮಗೆ ಫ್ರೀ ಆಗಿ ಕೊಟ್ಟರು. ಅದರಲ್ಲಿ ಈಗ ಒಂದು ಪ್ರೊಡಕ್ಷನ್ ಸೆಂಟರ್ ಅಂತಿದೆ, ಪ್ರೊಡಕ್ಷನ್ ಹೊಸ ಹೊಸ ತಂತ್ರಜ್ಞಾನ ಪ್ರೊಡ್ಯೂಸ್ ಮಾಡ್ಬೋದು ನಮ್ಮಲ್ಲಿ. ಆಮೇಲೆ ಇನ್ನೋವೇಷನ್ ಸೆಂಟರ್ ಅಂತಿದೆ, ಹೊಸ ಹೊಸ ಇನ್ನೋವೇಷನ್ ಮಾಡಲಿಕ್ಕೆ ಬಂದರೆ ಮಕ್ಕಳಲ್ಲಿ ಕೆಲಸ ಮಾಡ್ಬೋದು. ಯಾರ್ಡ್ ದೊಡ್ಡದಾಗಿದೆ, ಒಂದು ಚಿಕ್ಕ ಮಿನಿ ಲ್ಯಾಬೊರೇಟ್ರಿ ಇದೆ, ಒಂದು ಗೋಡೌನ್ ಇದೆ, ಮತ್ತು ಒಂದು ಡಿಸ್ಪ್ಲೇ ಸೆಂಟರ್ ಇದೆ, ಆಮೇಲೆ ಟೆಕ್ನಾಲಜಿ ಪಾರ್ಕ್ ಅಂತಿದೆ. ನಾವು ಹೇಳಲಿಕ್ಕೆ ಸುಲಭ, ಇದನ್ನು ಕಮಾನು ಹೀಗೆ ಮಾಡ್ಬೋದು ಅಥವಾ ಡೋಮ್ ಹೀಗೆ ಮಾಡ್ಬೋದು, ಫಿಲ್ಲರ್ ಸ್ಲ್ಯಾಬ್ ಹೀಗೆ ಮಾಡ್ಬೋದು ಅಂತೇಳಿ. ಆದರೆ ಅದನ್ನು ಮಾಡಿ ತೋರಿಸಬೇಕಾದ್ರೆ ಒಂದು ಸಣ್ಣ ಮಾಡೆಲನ್ನು ಮಾಡಿರ್ಬೇಕು. ಹಾಗೆ ಒಂದು ಟೆಕ್ನಾಲಜಿ ಪಾರ್ಕ್ ಅಂತ, ತಂತ್ರಜ್ಞಾನ ಪಾರ್ಕ್ ಅಂತ ಮಾಡಿದ್ದೇವೆ, ಉದ್ಯಾನವನ ಅಂತ ಮಾಡಿದ್ದೇವೆ. ಅಲ್ಲಿ ಒಂದು ಮಾಡೆಲ್ ಹೌಸ್ ಮಾಡಿದ್ದೇವೆ, ಅದನ್ನು ಮನೆಯೊಳಗೆ ನಮ್ಮ ಸ್ಟಾಫೇ ಉಳ್ಕೊಂಡಿದ್ದಾರೆ, ಅವರಿಗೆ ಯಾವುದೇ ಸಮಸ್ಯೆ ಇಲ್ಲ, ಅವ್ರ ಹತ್ರ ಹೋಗಿ ಮಾತಾಡ್ಬೋದು. ಯಾರು ನಿಮ್ಮ ಕ್ಲೈಂಟ್ ಮನೆ ಮಾಡಿದರೆ ಇದನ್ನೆಲ್ಲ ಉಪಯೋಗಿಸೋದು, ಮನೆ ಮಾಡಿದರೆ ಹೇಗಾಗ್ತದೆ ಮಾರ್ರೆ, ನೀವು ಅವರನ್ನೇ ಬೇಕಾದ್ರೆ ಕೇಳಿ. ನನ್ನ ಸ್ಟಾಫ್ ಅಂತೇಳಿ ಅವರು ಪಾಸಿಟಿವ್ ಆಗಿ ಕೊಡ್ತಾರೆ ಅಂತೇನಲ್ಲ, ಅಲ್ಲಿ ಹೆಂಗಸರು ಇರ್ತಾರೆ, ಅವರೆಲ್ಲ ಹೇಳ್ತಾರೆ. ಸೊ ಹಾಗೆ ಅದನ್ನು ಕೂಡ ನೋಡ್ಬೋದು. ಹಾಗೆ ಮತ್ತೆ ಈಗ ಲೇಟೆಸ್ಟ್ ಟೆಕ್ನಾಲಜಿ ಇದೆ, ಬಯೋಡೈಜೆಸ್ಟ್ ಇರ್ಬೋದು, CND ವೇಸ್ಟ್ ಇರ್ಬೋದು ಅಂತ, ಬ್ಯಾಂಬು ಇರ್ಬೋದು, ಅದರದೆಲ್ಲ ನಮ್ಮ ಹತ್ರ ಮಾಡೆಲ್ಸ್ ಇದೆ. ಮಳೆ ನೀರು ಕೊಯ್ಲಿದ 1 ಲಕ್ಷ ಲೀಟರ್ನ ಟ್ಯಾಂಕ್ ಇದೆ, ಅದನ್ನೆಲ್ಲ ನಾವು ವ್ಯವಸ್ಥೆ ಮಾಡ್ಕೊಂಡು ಬಂದು ಕಾಲಕ್ರಮೇಣವಾಗಿ ಇದನ್ನೆಲ್ಲ ನಮ್ಮದೊಂದು ಕಚೇರಿ ಇದೆ, ನಮ್ಮದು ಅದರಲ್ಲಿ ತಾಂತ್ರಿಕ ವಿಭಾಗ ಇದೆ, ಅಡ್ಮಿನಿಸ್ಟ್ರೇಟಿವ್ ವಿಭಾಗ ಇದೆ, ಮತ್ತು ಅಕೌಂಟ್ಸ್ ವಿಭಾಗ ಇದೆ. ಈ 3 ವಿಭಾಗಗಳು ಬೇರೆ ಬೇರೆಯಾಗಿ ವೈಯಕ್ತಿಕವಾಗಿ ನಾವು ಕೆಲಸ ಮಾಡ್ತೇವೆ, ಮತ್ತು ಜನಗಳಿಗೆ ಬೇಕಾದ ಏನು ಸೌಲಭ್ಯವನ್ನು ಕೊಡಲಿಕ್ಕಾಗುತ್ತೆ ಅದರನ್ನು ನಾವು ಕೊಡ್ತಾ ಬರ್ತಾ ಇದ್ದೇವೆ. ಈಗ ಇಲ್ಲಿ ನೀವು ಲ್ಯಾಬ್ ಟು ಲ್ಯಾಂಡ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಹೇಳಿದ್ರಿ. ಈಗ ನೀವು ಮಾಡ್ತಾ ಇರುವಂತಹ ಈ ವಿಷಯಗಳೆಲ್ಲ ಕಟ್ಟಡ ಕಟ್ಟುವ ಸಂಬಂಧ ಇರುವಂತಹ ತಂತ್ರಜ್ಞಾನವೇ ಅಥವಾ ಬೇರೆ ಏನಾದರೂ ಉಂಟು? ಮುಖ್ಯವಾಗಿ ಕಟ್ಟಡವನ್ನು ಕಟ್ಟುವಂಥದ್ದೇ. ಮೊದಲು ನಮ್ಮ ಕಾನ್ಸೆಪ್ಟ್ ಶುರುವಾದದ್ದೊಂದು ಸಣ್ಣ ಮನೆ ಕಟ್ಟೋದಿದ್ರೆ ಹೇಗೆ, ಕಡಿಮೆಯಲ್ಲಿ ಹೇಗೆ ಮಾಡ್ಬೋದು ಅಂತ. ಸಣ್ಣ ಮನೆ ಕಟ್ಟೋದಿದ್ರೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮನೆ ಕಟ್ಟೋದಿದ್ರೆ ಹೇಗೆ ಮಾಡ್ಬೋದು ಅಂತ. ಕಾಲಕ್ರಮೇಣ ಈಗ ಬದಲಾಗ್ತಾ ಬಂದ ಹಾಗೆ ಈಗ ದೊಡ್ಡ ಕಟ್ಟಡ ಮಾಡೋದಿದ್ರೆ ಅದರಲ್ಲಿ ಹೇಗೆ ಮಾಡ್ಬೋದು, ಅಟ್ಲೀಸ್ಟ್ ಗ್ರೌಂಡ್+2 ಮಾಡ್ತಾ ಇದ್ರಿ, ಅದರಲ್ಲಿ ಹೇಗೆ ನೀವು ನಿಮ್ಮ ತಂತ್ರಜ್ಞಾನ ಉಪಯೋಗಿಸ್ಬೋದು. ನಾವು ಭಾಳಷ್ಟು ಗ್ರೌಂಡ್+2 ಕಟ್ಟಡಗಳನ್ನು ಕೂಡ ಮಾಡಿದ್ದೇವೆ, ಸರ್ಕಾರಿ ಕಟ್ಟಡಗಳನ್ನು ಮಾಡಿದ್ದೇವೆ, ಪ್ರೈವೇಟ್ ಕಟ್ಟಡನ್ನು ಮಾಡಿ ತೋರಿಸ್ತಾ ಇದ್ದೇವೆ. ಸೊ ಹೀಗೆ ಮಾಡ್ತಾ ಇದ್ದೇವೆ. ಸೊ ಮುಖ್ಯವಾಗಿ ಕಟ್ಟಡಕ್ಕೆ ಸಂಬಂಧಪಟ್ಟದ್ದು ಮಾತ್ರ, ಬೇರೆ ಕಟ್ಟಡ ಅಂತ ಹೇಳಿದ್ರೆ ಅದು ಬಿಟ್ಟರೆ ಈಗ ಚಾನಲ್ದು ಡ್ರೈನೇಜ್ ಇರ್ಬೋದು, ಡ್ರೈನಿಗೆ ಪ್ರಿಕಾಸ್ಟ್ ಮಾಡ್ತೇವೆ, ಆದರೆ ಅಷ್ಟು ಇಫೆಕ್ಟಿವ್ ಆಗೋದಿಲ್ಲ, ಯಾಕಂದರೆ ಬೇರೆ ಬೇರೆ ಬೇರೆ ತಂದ್ರಲ್ಲಿ ಅದ್ರಲ್ಲಿ ಫೀಲ್ಡ್ ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ. ಸೊ ಮುಖ್ಯವಾಗಿ ಕಟ್ಟಡದ್ದೇ ಸರ್. ಪ್ರಾರಂಭ ಮಾಡುವಾಗ ನೀವು ಹೇಳಿದ್ರು ಲೋ ಕಾಸ್ಟ್ ಒಂದು ಕಟ್ಟಡ ಕಟ್ಟುವುದು ಹೇಗೆ ಗ್ರಾಮೀಣ ಪ್ರದೇಶದಲ್ಲಿ ಅನ್ನುವಂಥದ್ದು. ಈಗಲೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಕಷ್ಟ ಇರುವಂತಹ ಪರಿಸ್ಥಿತಿ ಉಂಟು. ಲೋ ಕಾಸ್ಟ್ ಅಂದರೆ ಕಟ್ಟಡದ ಖರ್ಚನ್ನು ಕಡಿಮೆ ಮಾಡುವ ಬಗ್ಗೆ ಹೇಗೆ? ಕಟ್ಟಡದ ಖರ್ಚು ಕಡಿಮೆ ಅಂತ ಹೇಳಿದರೆ ಅಂದು ಫ್ರೀ ಆಗಿ ಒಂದು ಕಟ್ಟಡ ಆಗ್ತದೆ ಅಂತ ಇಲ್ಲ, ಅದಾಗುವುದೇ ಇಲ್ಲ, ಅದಕ್ಕೊಂದು ಖರ್ಚು ಮಾಡುವಂಥದ್ದು ಮಾಡಲೇಬೇಕು. ನಾವು ಅದಕ್ಕೆ ಕಾಸ್ಟ್ ಇಫೆಕ್ಟಿವ್ ಅಂತ ಹೇಳ್ತೇವೆ, ಮಿನಿಮಮ್ ಕಾಸ್ಟ್ ಅಂತ ಕೊಡುವಂಥದ್ದು ಕೊಡಲೇಬೇಕು, ಅದು ಕೊಟ್ಟರೆ ನಿಮಗೆ ಹೆಚ್ಚು ಖರ್ಚು ವ್ಯಯ ಆಗದಾಗೆ ನಾವು ನೋಡ್ಕೊಳ್ತೇವೆ. ಈಗ ನಮ್ಮಲ್ಲಿ ಫೌಂಡೇಶನ್ ಮಾಡೋದಿದ್ರೆ ನಾವು ಎಲ್ಲಿಂದ ಶುರು ಮಾಡ್ತೇವೆ ಅಂದರೆ ಫೌಂಡೇಶನಿಂದ ಹಿಡಿದು ನಿಮ್ಮ ನೆಲ ಗಟ್ಟಿ ಉಂಟು ಅಂತಾದರೆ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣವಾಗಿ ನೆಲ ಗಟ್ಟಿ ಇರ್ತದೆ, ಗದ್ದೆಯಲ್ಲಿ ಮಾತ್ರ ಮಾಡಿದರೆ ಅಂಥ ಜಾಗಲಲ್ಲ, ಇಲ್ಲದಿದ್ದರೆ. ಸೊ ಅಲ್ಲಿ ನಾವೇನು ಮಾಡ್ತೇವೆ, ಆರ್ಚ್ ಫೌಂಡೇಶನ್ ಅಂತ ಮಾಡ್ತೇವೆ. ಅಂತ ಹೇಳಿದರೆ ನಾವು ಇಡೀ ಬಿಲ್ಡಿಂಗಿಗೆ ಬೇಕಾದಷ್ಟು ಫೌಂಡೇಶನ್ ತೆಗೆಯುವುದೇ ಇಲ್ಲ, ಅದರಲ್ಲಿ ಪಿಲ್ಲರ್ ಬೇಕೋ ಮೂಲೆ ಮೂಲೆಗಳಲ್ಲಿ ಮಾತ್ರ ಫೌಂಡೇಶನ್ ತೆಗೆಯುದು, ಮಧ್ಯದಲ್ಲಿ ಒಂದು ಕಮಾನ ಆರ್ಚಿನ ಹಾಗೆ ಮಾಡುದು, ಮಧ್ಯೆ ಮತ್ತೆ ಒಳಗೆ ಮಣ್ಣು ತುಂಬಿಸಿ ಅವರಿಗೆ ಪ್ಲಿಂತ್ ಮಾಡುದು. ಹಾಗೇನಾದ್ರೆ ಪಾಯದ ಕೆಲಸ ಕಡಿಮೆ ಆಯಿತು, ಇಡೀ ಪಾಯ ಮಾಡುದು, ಅದಕ್ಕೆ ಇಡೀ ಬೆಡ್ ಹಾಕುದು, ಇಡೀ ಫೌಂಡೇಶನ್ ಮಾಡುದು, ಅದೆಲ್ಲ ಕಡಿಮೆ ಆಗ್ತದೆ. ಅದಾದ ಮೇಲೆ ಗೋಡೆ ಕಟ್ಟುದು. ಗೋಡೆ ಕಟ್ಟೋದು ನಿಮ್ಮ ಇಲ್ಲಿ ಬೆಸ್ಟ್ ಈಗ ಇರುವಂಥದ್ದು ನಮ್ಮಲ್ಲಿ ಕೆಂಪು ಕಲ್ಲು, ಲ್ಯಾಟರೈಟ್ ಸ್ಟೋನ್, ಅದನ್ನೇ ನಾನು ಸಜೆಸ್ಟ್ ಮಾಡೋದು. ನಾನೇನು ಹೊಸತ್ತೇನು ಸಜೆಸ್ಟ್ ಮಾಡೋದಿಲ್ಲ. ಇದೆ ಇಲ್ಲ ಅಂತಿಲ್ಲ, ನಿಮ್ಮಲ್ಲಿ ಕ್ಲೇ ಟೈಲ್ ಬ್ಲಾಕ್ ಇದೆ, ಈಗ ಮಣ್ಣಿನ ಭಾಳ ಉತ್ತಮವಾದ ಇಟ್ಟಿಗೆಗಳು ಬರ್ತಾ ಇದೆ, ಅದೆಲ್ಲ ಫ್ಯಾಕ್ಟ್ರಿಯಲ್ಲಿ ಅವೈಲೇಬಲ್ ಉಂಟು, ಮಣ್ಣಿನ ಇಟ್ಟಿಗೆಯನ್ನು ಕಟ್ಕೊಂಡು ಮನೆ ಮಾಡ್ಬೋದು. ನಾವು ಅದೆಲ್ಲ ಮಾಡಿದ್ದೇವೆ. ಯಾವುದೇ ಕಟ್ಟಿದರೆ ಸಹ ನಾವು ಅದಕ್ಕೆ ಸಾರಣೆ ಮಾಡೋದಿಲ್ಲ, ಅದು ದೊಡ್ಡ ಒಂದು ಖರ್ಚು ಉಳಿತದೆ. ಸಾರಣೆ ಮಾಡೋದಿಲ್ಲ, ಬರೀ ಪಾಯಿಂಟಿಂಗ್ ಮಾಡ್ತೇವೆ. ನಾವು ಯಾವಾಗಲೂ ಹೇಳೋದುಂಟು, ನಮ್ಮ ಬಿಲ್ಡಿಂಗ್ ಕಟ್ಟಿದರೆ ಈಗ ನಿಮಗೆ ತುಂಬ ಶೆಕೆ ಆದರೆ ನೀವು ಈ ಕೈಯಲ್ಲಿ ಫುಲ್ ಸ್ಲೀವ್ ಶರ್ಟ್ ಹಾಕ್ಲಿಕ್ಕೆ ಆಗೋದಿಲ್ಲ, ನೀವು ಹಾಫ್ ಸ್ಲೀವ್ ಶರ್ಟ್ ಹಾಕ್ತೀರಿ. ಆಮೇಲೆ ಸಹ ಶೆಕೆ ಆದರೆ ನೀವು ಟೀ ಶರ್ಟ್ ಹಾಕ್ತೀರಿ, ಅದಕ್ಕಿಂತಲೂ ಜಾಸ್ತಿ ಶೆಕೆ ಆದರೆ ನೀವು ಬನಿಯನಲ್ಲಿ ಇರ್ತೀವಿ, ಅದಷ್ಟು ಬೆಸ್ಟ್ ಯಾವುದಿಲ್ಲ. ಸೊ ನನ್ನ ಬಿಲ್ಡಿಂಗ್ ಎಲ್ಲ ಬನಿಯನಲ್ಲಿ ಇರ್ತದೆ ಅಂತ ನಾವು ಹೇಳೋದುಂಟು. ಅಂದರೆ ಸಾರಣೆ ಮಾಡಬೇಕಾಗಿಲ್ಲ, ಅದೇ ಚಂದ ಕಟ್ಟಡದ ಸಹಜ ಸುಂದರತೆಯನ್ನು ಪ್ರದರ್ಶನ ಮಾಡುವಂಥದ್ದು. ಮತ್ತೆ ನೀವು ವಿಂಡೋ ವಿಂಡೋ ಹೋದ ಕೂಡ ಲಿಂಟಲ್ಲಿಗೆ ಖರ್ಚು ಮಾಡ್ತಾರೆ, ನಾವು ಲಿಂಟಲ್ಲಿಗೆ ಖರ್ಚು ಮಾಡುವುದಿಲ್ಲ, ನಾವೊಂದು ಸಣ್ಣ ಕಮಾನು ಮಾಡ್ತೇವೆ. ಕಮಾನು ಮಾಡಲಿಕ್ಕೆ ಖರ್ಚಾಗ್ತದೆ ಅಂತ ಎಣಿಸ್ತಾರೆ, ಹೆಚ್ಚುವಲ್ಲಿ ಖರ್ಚಾಗುವುದಿಲ್ಲ. ನೀವೊಂದು ನೆಲದಲ್ಲಿ ಒಂದು ಹಗ್ಗ ಇಟ್ಟುಕೊಂಡು ಒಂದು ವೃತ್ತಾಕಾರ ಮಾಡೋದಿಲ್ವ, ಅದಕ್ಕೆ ಏನು ಹೇಳ್ತಾರೆ, ಒಂದು ನೆಲದಲ್ಲಿ ಒಂದು ರಿಂಗ್ ಮಾಡಬೇಕಾದ್ರೆ ಏನು ಮಾಡ್ತೀನಿ, ನೆಲದಲ್ಲಿ ಒಂದು ಸರ್ಕಲ್ ಮಾಡಬೇಕಂತ ಒಂದು ಮಧ್ಯದಲ್ಲಿ ಒಂದು ಪಾಯಿಂಟ್ ಇಟ್ಟು ಒಂದು ಹಗ್ಗ ತಗೊಂಡು ಫುಲ್ ಸುತ್ತ ತಿರುಗಿಸಿದರೆ ಒಂದು ಆಕಾರ ಆಗ್ತದೆ. ಅದೇ ಟೆಕ್ನಿಕಲ್ಲಿ ನಮ್ಮ ಆರ್ಚ್ ನಮ್ಮ ಮೇಸನ್ ಒಂದು ಇಟ್ಟಿಗೆಯನ್ನು ಮಾಡಿ ಆರ್ಚನ್ನು ಮಾಡಿ ಕೊಡ್ತಾನೆ, ಒಂದು ಕಿಟಕಿಯಿಂದ ಒಂದು ಬಾಗಿಲಿಂದ ಇಟ್ಟಿಗೆ, ಸೊ ದಟ್ ಅದರ ಮೇಲಿನ ಗೋಡೆ ಬೀಳುವುದಿಲ್ಲ, ನಿಮ್ಮ ಮಧ್ಯದಲ್ಲಿ ನೀವು ಇಟ್ಟಿಗೆಯನ್ನು ಕೂತ್ಕೊಳ್ಳಿಸ್ಬೋದು. ಸೊ ನಿಮಗೆ ಕಮಾನು ಮಾಡಲಿಕ್ಕೆ ಇಷ್ಟ ಇಲ್ಲ, ನನಗೆ ಫ್ಲ್ಯಾಟ್ ಲಿಂಟಲೇ ಬೇಕು ಅಂತೇಳುವಾಗ ನೀವು ಆರ್ ಸಿ ಸಿ ಹಾಕಬೇಕಂತಿಲ್ಲ. ನಮ್ಮಲ್ಲಿ ಅದಕ್ಕೆಂತ ಬೇಕಾದಂತಹ ರೀಇನ್ಫೋರ್ಸ್ಡ್ ಬ್ರಿಕ್ ಲಿಂಟಲ್ ಉಂಟು, ಅದು ನೀವೇ ಮಾಡುವಂಥದ್ದು, ಇದೆಲ್ಲ ಹಳ್ಳಿಯಲ್ಲೇ ಮಾಡುವಂಥದ್ದು, ನಾವೇನು ಇಲ್ಲಿಂದ ಬಂದು ಮಾಡಬೇಕಾಗಿಲ್ಲ. ಅಲ್ಲ, ನಾವು ಬೇಕಿದ್ರೆ ಹೋಗಿ ಹಳ್ಳಿಯವರಿಗೆ ಹೇಳಿಕೊಡ್ತೇವೆ, ಹಳ್ಳಿಯವರು ಬಂದು ನೋಡಿದರೆ ಹಾಂ ಇದು ಹೀಗೆ ಮಾಡೋದಲ್ಲ, ನಾವು ಸಹ ಮಾಡ್ಬೋದಲ್ಲ ಅಂತ ಹೇಳಿದರೆ ಅವರೇ ಮಾಡಿಕೊಳ್ಳುವಂಥದ್ದು, ಲಿಂಟಲ್ ಅವರೇ ಮಾಡ್ಬೋದು. ಆಮೇಲೆ ಮೇಲೆ ಸ್ಲ್ಯಾಬ್, ಸ್ಲ್ಯಾಬಿಗೆ ನಾವು ಈಗ ಹೆಚ್ಚಾಗಿ ಉಪಯೋಗಿಸೋದು ನಮ್ಮ ಎಲ್ಲ ಕಟ್ಟಡಗಳಲ್ಲಿ ಫಿಲ್ಲರ್ ಸ್ಲ್ಯಾಬ್ ಅಂತ ಒಂದು ಟೆಕ್ನಿಕ್ ಇದೆ. ಅಂದರೆ ಒಂದು ಫಿಲ್ಲರ್ ಮೆಟೀರಿಯಲ್, ಇಡೀ ಕಾಂಕ್ರೀಟ್ ಸ್ಲ್ಯಾಬು ಅದೊಂದು 6 inches ದಪ್ಪ ಇರುವಾಗ ಅದಕ್ಕೆ ಬಂಡಪಟ್ಟೆ ಬಿಸಿ ಆಗ್ತದೆ, ಅದು ಬಿಸಿಯಾಗಿ ಬಿಸಿಯಾಗಿ ಬಿಸಿಯಾಗಿ ಅದು ಒಳಗೆ ಅದು ಹೀಟನ್ನು ಮತ್ತೆ ಕೊಡ್ತದೆ, ಮತ್ತೆ ತಣ್ಣಗಾಗ್ಲಿಕ್ಕೆ ತುಂಬ ಟೈಮ್ ತಗೊಳ್ತದೆ, ಹಾಗೆ ಅಂತ ಆಗ್ತದೆ ಒಳಗೆ ಶೆಕೆ ಜಾಸ್ತಿ ಉಳಿತದೆ. ಸೊ ಅದನ್ನು ಕಮ್ಮಿ ಮಾಡಲಿಕ್ಕೆ ಮಧ್ಯದಲ್ಲಿ ಲೈಟರ್ ಮೆಟೀರಿಯಲ್, ಲೈಟರ್ ಅಂತ ಹೇಳಿದರೆ ಒಂದು ಕಾಂಕ್ರೀಟಿನ ಭಾಳ ಕಡಿಮೆ ಇರುವಂಥ ಒಂದು 10-20% ವೆಯ್ಟ್ ಇರುವಂಥದ್ದು ಹಂಚಿರ್ಬೋದು, ಹಾಲೋ ಪ್ಲೇರ್ ಬ್ಲಾಕ್ ಇರ್ಬೋದು, ಅಥವಾ ಒಂದು ನಾವು ಗೆರೆಟೆ ಇಡ್ತೇವೆ, ಅಥವಾ ಈ ಮಟಕ ಸಿಗ್ತದೆ ಮಡಿಕೆಯ ಮುಚ್ಚಳನ್ನು ಇಟ್ಟು ಹೀಗೆ ವಿವಿಧವಾದ ಮೆಟೀರಿಯಲ್ ಲೈಟರ್ ಮೆಟೀರಿಯಲ್ ಇಟ್ಟು ನಾವು ಫಿಲ್ಲರ್ ಸ್ಲ್ಯಾಬ್ ಅಂತ ಮಾಡ್ತೇವೆ. ಅದು ಸ್ಲ್ಯಾಬಿನ ಒಳಗೆ ಹಾಗೆ ಇರ್ತದೆ, ಅದೇನು ಬೀಳುವುದಿಲ್ಲ, ಕೆಳಗಿಂದ ನೋಡುವಾಗ ಭಾರಿ ಚೆಂದ ಕಾಣ್ತದೆ, ಯಾಕಂದರೆ ಇದೊಂದು ಆಕಾರ ಇರ್ತದೆ. ಇಟ್ಟಿಗೆ ಒಂದು ಸಿಸ್ಟಮ್ಯಾಟಿಕ್ಕಾಗಿ ಇಟ್ಟಾಗ ಅಥವಾ ಹಂಚನ್ನು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಇಟ್ಟಾಗ ಅದು ನೋಡಲಿಕ್ಕೆ ಚೆಂದ, ಅದನ್ನು ಮತ್ತೆ ಸಾರಣೆ ಮಾಡಲಿಕ್ಕಿಲ್ಲ, ಅದು ಇನ್ನೊಂದು, ಅದರದ್ದು ಕೂಡ ಸಹ ದುಡ್ಡು ಉಳಿತದೆ. ಸೊ ಹೀಗೆ ಲೈಟರ್ ಮೆಟೀರಿಯಲ್ ಹಾಕಿದಾಗ ಕಾಂಕ್ರೀಟಿನ ವೆಯ್ಟ್ ಕಮ್ಮಿ ಆದ ಕೂಡಲೇ ಅದಕ್ಕೆ ಬೇಕಾದಂಥ ರಾಡ್ಗಳು ಏನಾಗ್ತವೆ, ರೀಇನ್ಫೋರ್ಸ್ಮೆಂಟ್, ಅದು ಕೂಡ ಸ್ವಲ್ಪ ಕಮ್ಮಿ ಆಗ್ತದೆ. ಸೊ ಆ ದೃಷ್ಟಿಯಿಂದ ಅದರಲ್ಲಿ ಒಂದು ಸ್ವಲ್ಪ ದುಡ್ಡು ಉಳಿತದೆ. ನೀರು ಇಳಿಯುವುದಿಲ್ವಾ? ಇಲ್ಲ ಸರ್. ಕರೆಕ್ಟ್. ಅದರ ಮೇಲೆ ನಾವು 3 inches ದಪ್ಪದ ಕಾಂಕ್ರೀಟನ್ನು ಉದ್ದಕ್ಕೆ ಹಾಕ್ತೀವಿ. ನಮ್ಮದು ಕೂಡ ಕಾಂಕ್ರೀಟಿನ ದಪ್ಪ ಬರೋದು, ಸ್ಲ್ಯಾಬಿನ ದಪ್ಪ ಬರೋದು 5-6 inches. ಅದರಲ್ಲಿ ಈ ಏನು ನಾವು ಫಿಲ್ಲರ್ ಮೆಟೀರಿಯಲ್ ಉಪಯೋಗಿಸ್ತೇವೆ ಅದು ಬರೀ 3 inches ಮಾತ್ರ, ಅದಕ್ಕೆ 3 inches ಜಾಸ್ತಿ ಮಾಡೋದಿಲ್ಲ. ಅದರ ಮೇಲೆ 2.5-3 inches ಕಾಂಕ್ರೀಟನ್ನು ಹಾಕಿ ಮೇಲ್ಗಡೆ ಪ್ಲಾಸ್ಟರ್ ಮಾಡಿ ಅವ್ರಿಗೆ ಯಾವ ರೀತಿ ಬೇಕು ಅದನ್ನು ಮಾಡಿಕೊಡ್ತೇವೆ. ಸ್ಲೋಪ್ ಬೇಕಾದ್ರೆ ಸ್ಲೋಪ್ ಮಾಡ್ಬೋದು, ಫ್ಲಾಟ್ ಬೇಕಾದ್ರೆ ಫ್ಲಾಟ್ ಮಾಡ್ಬೋದು. ಇದು ಒಂದು ಮಹಡಿಯ ಕಟ್ಟಡಕ್ಕೆ ಮಾತ್ರ? ಹಾ, ಅದೇ ಸಿಸ್ಟಮ್ ಅನ್ನ 2nd ಮಹಡಿಯಲ್ಲಿ ಉಪ್ತೇವೆ, ಅದೇ ಮಹಡಿಯನ್ನು 3rd ಮಹಡಿಯಲ್ಲಿ ಕೂಡ ಉಪಯೋಗಿಸ್ತೇವೆ. ಈಗ ಇದಕ್ಕೆ ಬಲ ಸಿಗ್ತದ? ಅದೇ, ಅದು ಫೌಂಡೇಶನ್ ನ ಮೇಲೆ ಹೋಗ್ತದೆ. ಈಗ ನೆಲ ಗಟ್ಟಿ ಇದ್ರೆ ನಮ್ಮ ಈ ಟೆಕ್ನಿಕ್ ಸರಿ, ನೆಲ ಗಟ್ಟಿ ಇಲ್ಲ, ನೀವು ಎಲ್ಲಿ ಗದ್ದೆಯಲ್ಲಿ ಮಾಡ್ತೀರಿ, ಮಾರಿ ಮೆದು ನೆಲ, ಅಲ್ಲಿ ಫೌಂಡೇಶನ್ ಲೋಡ್ ತಗೊಳ್ಳಿ, ಅಲ್ಲಿ ನಾವು ಎಲ್ಲಿ ಏನು ಪಿಲ್ಲರ್ ಹಾಕ್ಬೇಕಾ ಅದನ್ನು ಹಾಕ್ಲೇಬೇಕು, ಅಥವಾ ಏನು ಫುಲ್ ಡೀಟೇಲ್ಡ್ ಆಗಿ ನಾವು ಫೌಂಡೇಶನ್ ಏನು ಮಾಡಬೇಕು ಅದು ಮಾಡಲೇಬೇಕು. ಅದನ್ನು ನಾವು ಈ ಮಣ್ಣನ್ನು ಪರೀಕ್ಷೆ ಮಾಡುವಂತ ಸಾಯಿಲ್ ಮೆಕ್ಯಾನಿಕ್ಸ್ ಡಿಪಾರ್ಟ್ಮೆಂಟ್ನ ಕೆಲವು ಪ್ರೊಫೆಸರ್ಸ್ ಇದ್ದಾರೆ, ಅವ್ರಿಗೆ ಗೊತ್ತಿದ್ದವರು ಇದ್ದಾರೆ, ಅವರನ್ನು ತೋರಿಸಿ ನಾವು ಅದೇ ಪ್ರಕಾರ ಫೌಂಡೇಶನ್ ಡಿಸೈನ್ ಮಾಡಿಸ್ತೇವೆ. ಅದು ನಾವು ಇಂಡಿಪೆಂಡೆಂಟ್ ಡಿಸಿಷನ್ ತಗೊಳ್ಳೋದಿಲ್ಲ. ಗಟ್ಟಿ ಮಣ್ಣಾದರೆ ನಮಗೆ ನೋಡಿದರೆ 3 kallina ಫೌಂಡೇಶನ್ ಸಿಗ್ತದೆ ಸರ್, ನಾವು ಗುಡ್ಡೆಲ್ಲ ಕೆಲವು ಬರೀ 3 kalle, ಅಲ್ಲಿ ನಾವು ನಮ್ಮ ಬಿಲ್ಡಿಂಗಿಗೆ ಕಟ್ಟಡಗಳಿಗೆ ಫೌಂಡೇಶನ್ ಹಾಕುವ ಅಗತ್ಯ ಇರುವುದಿಲ್ಲ. ಅದನ್ನು ಹಾಗೆ ಮಾಡಿ ಕಟ್ಟಿದ ಬಹಳಷ್ಟು ಕಟ್ಟಡ ಇದೆ, ಇವತ್ತಿಗೂ ಯಾರದು ಕಂಪ್ಲೇಂಟ್ ಇಲ್ಲ. ಈಗ ಮರದ ಬದಲಿಗೆ ಈಗ ಮಾರ್ಕೆಟ್ನಲ್ಲಿ ಬೇಕಾದಷ್ಟು ಉಂಟು. ನಾವು ಪ್ರಾರಂಭ ಮಾಡುವಾಗ ಬರೀ ಕಾಂಕ್ರೀಟಿನ ಡೋರ್ ಫ್ರೇಮ್ ವಿಂಡೋ ಫ್ರೇಮ್ ಮಾತ್ರ ಹೇಳ್ತಾ ಇದ್ವಿ, ಈಗ ಫೈಬರ್ ಇದು ಬಂದಿದೆ, ಕಬ್ಬಿಣದ್ದು ಬಂದಿದೆ, ಬೇಕಾದಷ್ಟು ವ್ಯವಸ್ಥೆ ಬಂದಿದೆ. ಅದು ಜನಗಳಿಗೆ ಯಾವುದು ಇಂಟ್ರೆಸ್ಟ್ ಉಂಟು ಅದನ್ನು ಹಾಕ್ಬೋದು, ಯಾವುದು ತೊಂದರೆ ಇಲ್ಲ. ಕಬ್ಬಿಣದ್ದು ಆಗ್ಬೋದು, ಕಾಂಕ್ರೀಟ್ ಇದ್ದು ಆಗ್ಬೋದು, ಫೈಬರ್ ಇದ್ದು ಆಗ್ಬೋದು, ಪ್ಲಾಸ್ಟಿಕ್ ಡೋರ್ ಕೂಡ ಬಂದಿದೆ, ಏನು ಸಮಸ್ಯೆ ಇಲ್ಲ. ಮರದ ಡೋರ್ ಕೂಡ ಬಂದಿದೆ, ಮರದ ಡೋರ್ ಈಗ ಇಂಪೋರ್ಟೆಡ್ ಮರ ಸ್ವಲ್ಪ ಚೀಪಲ್ಲಿ ಕೂಡ ಸಿಗ್ತದೆ ಮಾರ್ಕೆಟ್ನಲ್ಲಿ, ಅದನ್ನು ಕೂಡ ಹಾಕ್ಬೋದು. ಅದ್ರ ಮುಂದೇನು ವ್ಯತ್ಯಾಸ ಇಲ್ಲ. ಕಾಸ್ಟನ್ನು ಕಮ್ಮಿ ಮಾಡುವುದು ಅಂತ ಹೇಳಿದರೆ ನಾವು ಸಿಮೆಂಟ್ ಮತ್ತು ಇದನ್ನು ಕಮ್ಮಿ ಮಾಡಬೇಕು ಅನ್ನುವಂಥದ್ದು. ಈ ಕಟ್ಟಡಕ್ಕೆ ಮೇನ್ ಬೇಕಾಗಿರೋದು ಸಿಮೆಂಟ್ ಮತ್ತು ಸ್ಟೀಲು, ಅದನ್ನು ಕಮ್ಮಿ ಮಾಡಿದರೆ ಇನ್ನೊಂದು ಭಾಳ ಬೇಕಿದ್ದೆಲ್ಲ ಕಮ್ಮಿ ಮಾಡಬೇಕಾಗ್ತದೆ. ಈಗ ನಾವು ರೂರಲ್ ಸೈಡಿಗೆ ಹೋಗುವಾಗ ಹಂಚಿನ ಮಾಡು ಮುಖ್ಯ, ಅಲ್ಲಿಗೆ ಮರಕ್ಕೆ ಎಲ್ಲಿಂದ ತರೋದು, ಅದು ದೊಡ್ಡ ಸಮಸ್ಯೆ. ನಾವು ಹೆಚ್ಚಾಗಿ ಹೇಳೋದಾಗಿ ನೀವು ಮನೆ ನಿಮ್ಮ ಮನೆ ಅಲ್ವಾ, ನೀವು ಯಾವುದಾದ್ರೂ ಹಳೆ ಮರ ಸಿಕ್ಕಿದ್ರೆ ಅದರಷ್ಟು ಬೆಸ್ಟ್ ಯಾವುದಿಲ್ಲ, ಗಟ್ಟಿ ಮತ್ತು ನಿಮ್ಮ ಬಾಳಿಕೆ ನಿಮಗೇನು ತೊಂದರೆ ಇಲ್ಲ. ಹಳೇ ಮರ ಸಿಕ್ಕಿದರೆ ಯಾರು ಬಿಸಾಡೋ ಬದಲು ಅದನ್ನು ಇನ್ನೊಂದು ಗುಜರಿಗೆ ಹಾಕೋ ಬದಲು ನೀವು ಅದನ್ನು ತಗೊಂಡು ಬನ್ನಿ. ಹಳೆ ಮರದಿಂದ ನಿಮ್ಮ ಮನೆಯ ಮಾಡನ್ನು ನೀವೇ ಮಾಡಿಕೊಳ್ಳಿ. ಯಾವಾಗ ಓನರ್ ತಾನೇ ಇಷ್ಟಪಟ್ಟು ತಾನೇ ಕಷ್ಟಪಟ್ಟು ತಾನೇ ಕೆಲಸ ನೋಡಿಕೊಂಡು ಕೆಲಸ ಮಾಡ್ತಾನ, ಕಾಂಟ್ರಾಕ್ಟ್ರಿಗೆ ಹೋಗುವಂಥ 15% ಪ್ರಾಫಿಟ್ ಕೂಡ ಉಳಿತದೆ, ಓನರಿಗೆ ಉಳಿತದೆ. ತನ್ನ ಮನೆಯನ್ನು ನಾನೇ ನಿರ್ಮಾಣ ಮಾಡಿದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಅವರಿಗೆ ಬರ್ತದೆ ಮತ್ತು ಖುಷಿ ಇರ್ತದೆ, ಹೌದು ನಾನೇ ಮಾಡಿಸಿದ್ದು ಅಂತ. ಸೊ ಆದ್ದರಿಂದ ಮರ ಅದು ಕಿಟಕಿ ಬಾಗಿಲಿರ್ಬೋದು ಮತ್ತು ಹಳೆ ಮರವನ್ನು ಉಪಯೋಗಿಸಿದರೆ ನಮ್ಮದೇನು ಅಭ್ಯಂತರ ಇಲ್ಲ, ಭಾಳ ಒಳ್ಳೇದು ಬರ್ತದೆ. ನಮ್ಮ ಮನೆಯಲ್ಲಿ ನಾನು ಮಾಡಿದ್ದೇನೆ, ನಾವು ಬೇರೆ ಕಡೆಯಲ್ಲಿ ಕೂಡ ಸಜೆಸ್ಟ್ ಮಾಡಿ ಬೇರೆಯವರಿಗೆ ಕೂಡ ಮಾಡಿಕೊಟ್ಟಿದ್ದೇವೆ. ಈಗ ಈ ಪೇಂಟಿಂಗ್ ಮಾಡದೇ ಇರುವುದರಿಂದಾಗಿ ತುಂಬ ಬೇಗ ಇದು ಏನು ಅದರ ಬಾಳಿಕೆ ಕಡಿಮೆ ಅಂತ ಹೇಳಿ ಆಗುದಿಲ್ವ ಸರ್? ಹೊರಗಿನ ಬಾದಿಯಲ್ಲಿ ನಾವು ನಮ್ಮ ಬಿಲ್ಡಿಂಗನ್ನು ಡಿಸೈನ್ ಮಾಡುವಾಗ ನಾವು ಯಾವಾಗಲೂ ಅದಕ್ಕೆ ಬೇಕಾದಂಥ ನಮ್ಮ ಮಂಗಳೂರಿನ ಸೈಡಿನಲ್ಲಿ ಈಗೆಲ್ಲ ಮಾಡು ನೀವು ಹಿಂದಿನವರು ನೋಡಿರ್ಬೋದು, ನೀವು ಎಲ್ಲ ಹಂಚಿನ ಮಾಡನ್ನು ನಾವು ಬಾಳಿ ಬದುಕಿದವರು, ಅದರಷ್ಟು ನಮಗೆ ಖುಷಿ ಯಾವುದಿಲ್ಲ. ನೀವು ಅದಕ್ಕಿಂತ ಹಿಂದೆ ಹೋದರೆ ಥ್ಯಾಚ್ ವುಡ್ಡು, ಅದು ಕೂಡ ಮುಳಿನಮಲ್ ಅದು ಕೂಡ ಹಂಚಿನ ಮಾಡಿನ ಕಾನ್ಸೆಪ್ಟಲ್ಲೇ ಇದ್ದದ್ದು. ಥ್ಯಾಚ್ ರೂಫ್ ಮತ್ತು ಹಂಚಿನ ಮಾಡಿನ ಆಕಾರ ನೋಡಿದರೆ ಎರಡು ಆಲ್ಮೋಸ್ಟ್ ಸೇಮ್, ಎಷ್ಟೇ ದೊಡ್ಡ ಮನೆ ಇರಲಿ. ಆ ಹಂಚಿನ ಮಾಡಿನ ಕಾನ್ಸೆಪ್ಟನ್ನು ನಾವು ಕಾಂಕ್ರೀಟಲ್ಲಿ ಉಪಯೋಗಿಸಿದರೆ ಅಂದರೆ ಸ್ಲ್ಯಾಬ್ ಹಾಕುವಾಗ ಅಂದರೆ ಏನು, ನೀವು ಹೊರಗಿನ ಪ್ರೊಜೆಕ್ಷನ್ ಕೊಡಬೇಕು. ಈಗ ಹಂಚಿನ ಮಾಡೋಕೆ ಬಂದ ಕೂಡಲೇ ಅದು ಮನೆಯಿಂದ ಹೊರಗೆ 2.5 feet ಹೊರಗೆ ಬಂದೇ ಬರ್ತದೆ, ಅಲ್ಲಿಲ್ಲದ್ರೆ ಹಂಚಿನ ಮಾಡುವುದಿಲ್ಲ ಯಾರು. ಆ ಒಂದು ಚಂದವನ್ನು ಕಾಪಾಡಿಕೊಂಡು ಹೋದಾಗ ಮತ್ತೆ ಆ ವ್ಯವಸ್ಥೆಯನ್ನು ನಮ್ಮ ಬಿಲ್ಡಿಂಗ್ನಲ್ಲಿ ಮಾಡಿದಾಗ ನಮ್ಮ ಬಿಲ್ಡಿಂಗ್ ಈಗ ಸಹ ಮೊದಲು ಮಣ್ಣಿನ ಗೋಡೆಗಳು ಹೇಗೆ ಬಾಳಿಕೆ ಬರ್ತಿತ್ತು, ಈಗಿನ ನಮ್ಮ ಕಲ್ಲಿನ ಗೋಡೆಗಳು ಬಾಳಿಕೆ ಬರ್ತದೆ. ಸಹಜ ಸುಂದರತೆ ಅದು ಕಲ್ಲು ಕೆಂಪು ಕಲ್ಲು ಹಾಗೇ ಇರ್ತದೆ. ನೀವು ಯಾವ ಅದಕ್ಕೆ ಪೇಂಟಿಂಗು ಬೇಡ, ನೀವು ಗಡಿಗಡಿಗೆ ಖರ್ಚು ಮಾಡೋದು ಬೇಡ. ಪ್ರಾರಂಭದಲ್ಲಿ ಮನೆ ಕಟ್ಟುವವರಿಗೆ ಭಾಳ ಖರ್ಚಿನ ತುಂಬ ಇರ್ತದೆ, ಹೇಗೆ ಮಾಡೋದು ಅಂತ, ಅದು ಯಾವ ಸಮಸ್ಯೆ ಇಲ್ಲ. ಹಳ್ಳಿನ ಮನೆಯಲ್ಲಿ ಆ ಮರ ಗಿಡಗಳ ಮಧ್ಯೆ ಈ ಕಲ್ಲಿನ ಏನು ಸುಂದರ ಒಂದು ಕಟ್ಟಡ ಅದರಾಗೆ ಕಾಣ್ತದ, ಅದರಾಗೆ ಕಂಡ್ರೆ ಅದು ಏನು ತೊಂದರೆಯೂ ಇಲ್ಲ. ಸೊ ಅದು ಇನ್ನೂ ಕಡಿಮೆಯಲ್ಲಿ ಆಗ್ತದೆ. ಪೇಂಟ್ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಈ ಓವರ್ ಹ್ಯಾಂಗ್ ಪೊಸಿಷನ್ಸ್ ಏನು ಮನೆಯಿಂದ ನೀವು ಸ್ಲ್ಯಾಬ್ ಹಾಕಿ ಟೈಲ್ ರೂಫ್ ಹಾಕಿ ಪ್ರೊಜೆಕ್ಷನ್ ಸರಿಯಾಗಿ ಕೊಡಬೇಕು. ಸೊ ಆಗೇನಾಗ್ತದೆ, ಎರಡು ನಮಗೆ ಬೆನಿಫಿಟ್. ಒಂದು, ಸೂರ್ಯನ ಕಿರಣ ಡೈರೆಕ್ಟ್ ಕಲ್ಲಿನ ಮೇಲೆ ಬೀಳುವುದಿಲ್ಲ, ಆಗ ಗೋಡೆ ಹೆಚ್ಚು ಬಿಸಿ ಆಗುವುದಿಲ್ಲ. ಇನ್ನೊಂದು, ಮಳೆ ಬೀಳುವುದಿಲ್ಲ, ಮಳೆ ಬಿದ್ದಾಗ ಸೀಪೇಜ್ ಪ್ರಾಬ್ಲಮ್ ಕಡಿಮೆ, ಒಳಗೆ ಸೆಕೆ ಆಗೋದು ಕಡಿಮೆ. ಸೊ ಎರಡರಲ್ಲಿ ನಿಮಗೆ ಬೆನಿಫಿಟ್, ಸ್ವಲ್ಪ ತಂಪು ಇರ್ತದೆ. ಸೊ ಅದನ್ನು ಯಾವ ಸಮಸ್ಯೆಯೂ ಇಲ್ಲ. ಬೇಕಾದಷ್ಟು ನಮ್ಮ ಸಿಟಿಯಲ್ಲಿ ನಾವು ಕೂಡ ದೊಡ್ಡ ದೊಡ್ಡ ಮನೆಗಳನ್ನು ಕೂಡ ಮಾಡಿದ್ದೇವೆ, ಗ್ರೌಂಡ್ ಪ್ಲಸ್ 1 ಕಟ್ಟಡಗಳು. ಗ್ರೌಂಡ್ ಬರೀ ಮನೆ ಗ್ರೌಂಡ್ ಫ್ಲೋರ್ ಅಲ್ಲ, ಗ್ರೌಂಡ್ ಪ್ಲಸ್ 1 ಕಟ್ಟಡಗಳು ಕೂಡ ಮಾಡಿದೆ. ಎರಡು ಫ್ಲೋರಲ್ಲಿ ಕೂಡ ಪೇಂಟಿಂಗ್ ಕೂಡ ಮಾಡದೆ ಈಗತ್ತು ಒಂದು 25-30 ವರ್ಷದಿಂದ ಹಾಗೆ ಇದ್ದಾರೆ ಅವರು ಕೂಡ. ನಾನೇ ಆಶ್ಚರ್ಯದಲ್ಲಿ ಕೇಳಬೇಕಾಯ್ತು ಒಂದು ಮನೆಗೆ ಹೋದಾಗ, ಏನು ಸರ್ ನೀವು ಇಡೀ ವರ್ಷ ಏನು ಪೇಂಟೇ ಮಾಡಲಿಲ್ಲ, ಅದಕ್ಕೆ ಏನೋ ಬ್ರಷ್ ಗ್ರಿಷ್ ಹಾಕಿದ್ದೀರಾ ಅಂತ. ಆಗ ಓನರ್ ನನಗೆ ನೀನೇ ಹೇಳಿದ್ದೆಲ್ಲಪ್ಪ ಆಗ ಏನು ಮಾಡಬೇಡಿ ಅಂತ, ನಾನು ಏನು ಮಾಡಿಲ್ಲ ನೋಡು ಅಂತ ಹೇಳ್ತಿದ್ರು. ನಿಮ್ಮ ಮಾತನ್ನು ಅವರು ಶಿರಸಾವಹಿಸಿ ಪಾಲಿಸಿದ್ದಾರೆ. ಈಗ ನೆಲ ಅನ್ನುವಂಥದ್ದು ಕೂಡ ಸ್ವಲ್ಪ ದುಡ್ಡು ತಗೊಳ್ಳುವಂಥ ವಿಷಯ. ನೆಲ ಹೀಗಿರಬೇಕು ಹಾಗಿರಬೇಕು ಅಂತ, ಸಾಮಾನ್ಯವಾಗಿ ನೀವು ಕಾಸ್ಟ್ ಎಫೆಕ್ಟಿವ್ನೆಸ್ಸಲ್ಲಿ ನೆಲಕ್ಕೆ ಯಾವ ರೀತಿಯ ಮಹತ್ವ ಕೊಡ್ತೀರಿ? ದೊಡ್ಡ ಸಮಸ್ಯೆ ಅಂತ ಹೇಳಿದರೆ ನೆಲದಲ್ಲಿ ಸರ್ ಅಂತ ಹೇಳಿದರೆ, ಹಿಂದಿನ ಕಾಲದಿಂದ ಬಾಳಿಕೆ ಬಂದದ್ದು ರೆಡ್ ಆಕ್ಸೈಡ್. ಆದರೆ ಆ ರೆಡ್ ಆಕ್ಸೈಡ್ ಫ್ಲೋರಿಂಗ್, ರೆಡ್ ಆಕ್ಸೈಡ್ ಆಗಲಿ ಬ್ಲ್ಯಾಕ್ ಆಕ್ಸೈಡ್ ಆಗಲಿ, ಆ ಫ್ಲೋರಿಂಗನ್ನು ಮಾಡಬೇಕಾದ್ರೆ ಅದಕ್ಕೆ ನುರಿತ ಒಂದು ಕುಶಲಕರ್ಮಿಗಳು ಬೇಕಾಗ್ತದೆ, ಮತ್ತು ಅವರಿಗೆ ತಾಳ್ಮೆ ತುಂಬ ಇರಬೇಕು. ರೆಡ್ ಆಕ್ಸೈಡ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಬೇಕದು, ಒಂದು ಲೇಯರ್ ಎರಡು ಲೇಯರ್ ಕೊಟ್ಟು ಪಾಲಿಷ್ ಮಾಡಿ ಟಾಪಿ ಹಾಕಿ ಹಾಕಿ ಹಾಕಿ ಹಾಕಿ ಹಾಕಿ ಫಿನಿಶ್ ಬಂದ ಮೇಲೆ ಆಮೇಲೆ ಅದಕ್ಕೆ ನೀರು ಪ್ರೋಕ್ಷಣೆ ಮಾಡಿ ಅದು ಧೂಳು ಯಾವುದೂ ಇಲ್ಲದ ಕೂತ್ಕೊಳ್ಳೋದಾಗಿ ಆಮೇಲೆ ಕೊನೆಗೆ ಸ್ವಲ್ಪ ವ್ಯಾಕ್ಸ್ ಎಲ್ಲ ಮಾಡಿ. ಸೊ ಅದು 2-3 ದಿನದ ಪ್ರೊಸೆಸ್. ಅಷ್ಟು ಪೇಷನ್ಸ್ ಈಗಿನವರಿಗೆ ಯಾರಿಗೆ ಸಹ ಇಲ್ಲ ಸರ್. ಸೊ ನಾವು ಬೇರೆ ದಾರಿಯೇ ಇಲ್ಲ. ಈಗ ಗುಜರಾತಿನ ಟೈಲ್ಸ್ ಬರ್ತದೆ, ಅಲ್ಲಿನ ಟೈಲ್ಸ್ ಬರ್ತದೆ, ಇಲ್ಲಿನ ಕಡಿಮೆಯಲ್ಲಿ ಆಗ್ತದೆ, ನಮಗೆ ಅದೇ ಆಗ್ಬೋದು. ಮತ್ತು ಅದು ಕ್ಲೀನಿಂಗ್ ಭಾಳ ಸುಲಭ, ನಮ್ಮ ರೆಡ್ ಆಕ್ಸೈಡ್ನಾಗೆ ಅಲ್ಲ. ಸೊ ಎಲ್ಲರೂ ಈಗ ಎಷ್ಟೇ ಸಣ್ಣ ಮನೆ ಮಾಡಲಿ ಅವರು ಫ್ಲೋರಿಂಗ್ ಒಂಜಿ ಟೈಲ್ಸೇ ಬೇಕು ಅಂತ ಹೇಳುವಂಥ ಪ್ರವೃತ್ತಿ ಆ ಲೆವೆಲ್ಗೆ ಬಂದಿದ್ದಾರೆ. ಜನಗಳ ಹತ್ರ ದುಡ್ಡು ಕೂಡ ಸ್ವಲ್ಪ ಇದೆ, ಸಂತೋಷ ಮಾಡಲಿ, ನಾವು ಅದಕ್ಕೆ ತಲೆ ಹಾಕೋದು. ಅದರ ಜೊತೆ ನೀವು ಹೇಳಿದ್ರೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡಿದ್ದೀವಿ. ಹೌದು ಸರ್. ಈ ಮುರಕಲ್ಲು ನೀವು ಹೇಳಿದ ಹಾಗೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಸಿಗುವಂತಹ ಒಂದು ಸಾಮಾನ್ಯವಾಗಿ ನ್ಯಾಚುರಲ್ ಆಗಿ ಸಿಗುವಂತಹ ಕಲ್ಲು, ಆದರೆ ಇದನ್ನು ಕಡೀಲಿಕ್ಕೆ ಸ್ವಲ್ಪ ಕಾಸ್ಟ್ ಆಗ್ತದೆ ಅನ್ನುವ ಕಾರಣಕ್ಕಾಗಿ ಹೊಸ ಹೊಸ ರೀತಿಯ ಈ ಬ್ರಿಕ್ಗಳು ಅಥವಾ ಇಟ್ಟಿಗೆಗಳನ್ನು ವಸ್ತು ವಸ್ತು ಹಾಗೆ ಉಂಟು ಹೀಗೆ ಉಂಟು ಅಂತ ನಾವು ಪೇಪರ್ಗಳಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಓದಿದ್ದೇವೆ. ಹೊಸ್ತಾಗಿ ಬೇರೆ ಬೇರೆ ಇದರಿಂದ ಮಾಡಲಿಕ್ಕೆ ಆಗ್ತದೆ, ಗಟ್ಟಿ ಬರುವಂಥದ್ದು, ಅಂಥ ಪ್ರಯೋಗಗಳು ಮಾಡಿದ್ದೀವಿ ಸರ್. ಈಗ ಮುಖ್ಯವಾಗಿ ನಾವು ಮಣ್ಣಿನ ಇಟ್ಟಿಗೆಯನ್ನು ಫಸ್ಟ್ಗೆ ಮಾಡುವಾಗ ಬರೇ ಒತ್ತಿಟ್ಟಿಗೆ ಅಂತ ಹೇಳ್ತಿದ್ರು. ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರಿಂದ ನಮಗೆ ತಂತ್ರಜ್ಞಾನವನ್ನು ತರಬೇತಿ ಕೊಟ್ಟಾಗ ಬರೇ ಒಂದು ಒತ್ತಿಟ್ಟಿಗೆಯಲ್ಲಿ ನಾವು ಮಿಷಿನ್ ಮಾಡೋದು. ಆವಾಗ ಬರೇ 3-5% ಸಿಮೆಂಟ್ ಹಾಕ್ತಾ ಇದ್ವಿ. ಆಮೇಲೆ ತಂತ್ರಜ್ಞಾನ ಬೆಳೆದಾಗ ಈಗ ಹೈಡ್ರಾಲಿಕ್ ಮಿಷಿನ್ ಬಂದಿದೆ. ಹೈಡ್ರಾಲಿಕ್ ಮಿಷಿನ್ ಬಂದಾಗ ಅದಕ್ಕೆ 10%ವರೆಗೆ ಮಣ್ಣಿಗೆ ಸಿಮೆಂಟ್ ಹಾಕ್ತೇವೆ, ಮತ್ತು 5-8% ಲೈಮ್ ಹಾಕ್ತೇವೆ. ಲೈಮ್ ಯಾಕೆ ಹಾಕೋದು ಅದರಲ್ಲಿ? ಇಲ್ಲದ್ರೆ ಲೈಮ್ ಅಂತೇಳಿದ್ರೆ ಮಣ್ಣಲ್ಲ, ಮಣ್ಣೊಳಗೆ ಲೈಮ್ ಇದ್ದರೆ ಮಾತ್ರ ನಮಗೆ ಗೆದ್ದಲು ಬರದಾಗೆ ಏನಾದರೂ ನೋಡ್ಲಿಕ್ಕೆ ಆಗ್ತದೆ, ಇಲ್ಲದ್ರೆ ಗೆದ್ದಲು ಬರ್ಬೋದು. ಸೊ ಅದಕ್ಕೋಸ್ಕರವಾಗಿ ಲೈಮ್ ಹಾಕ್ತೇವೆ. ಅದನ್ನು ಮಾಡಿ ನಾವು ಇಟ್ಟಿಗೆ ಮಾಡಿದಾಗ ಸುರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರು ಅದರದ್ದು ಇಟ್ಟಿಗೆ ಮಾಡಿರಲಿಲ್ಲ. ಎಣ್ಣೆ ಟಿಕ್ಕೆಯಲ್ಲಿ ಆವಾಗ ಅದರ ಪ್ರಯೋಗ ನಡೀತಾ ಇತ್ತು. ಅದನ್ನು ನಾನು ಟೆಸ್ಟ್ ತಗೊಂಡು ಅದಕ್ಕನ್ನು ಟೆಸ್ಟ್ ಎಲ್ಲ ಮಾಡಿ ಲ್ಯಾಬಲ್ಲಿ ನಮಗೆ ಕನ್ಸ್ಟ್ರಕ್ಷನ್ ಮಾಡುವಾಗ ಒಂದು ಕಲ್ಲು ಸಾಧಾರಣ 35 kg/cm² ಲೋಡ್ ತಗೊಳ್ಬೇಕು ಅಂತ ಉಂಟು. ಅಷ್ಟು ಲೋಡ್ ತಗೊಂಡ್ರೆ ನಾವು ಅದನ್ನು ಗೋಡೆಯಲ್ಲಿ ಉಪಯೋಗಿಸ್ಬೋದು ಅಂತ ನಮಗೆ ಲೆಕ್ಕ. ಸೊ ಹಾಗೆ ನಾವು ಅಲ್ಲಿ ಆ ಪ್ರಯೋಗ ಮಾಡುವಾಗಲೇ ನನ್ನ ಒಂದು ಪಾರ್ಟಿಗೆ ಕನ್ವಿನ್ಸ್ ಮಾಡಿ ಅವರು ಮೊದಲೇ ಆ ಲೇಡಿ ಅವರು ಮಂಗಳಾ ಮೇಡಮ್ ಅಂತ ಅವರು ಆ UKಯಿಂದ ಬಂದವರು, ಬಂದು ಒಂದು ಹೊಸ ಮನೆ ಆಗಬೇಕು ಅಂತ ನನ್ನ ಹತ್ರ ಬಂದಿದ್ರು. ನಾನು ಆಗ ಹೇಳಿದ್ದೆ ನೋಡಿ ಈಗ ಹೋಗಿ ಲೇಟೆಸ್ಟ್ ಮನೆ ಅಂದರೆ ಈಗ ಆಗ್ತಾ ಉಂಟು ಪ್ರಯೋಗ ಆಗ್ತಾ ಉಂಟು, ಹೋಗಿ ನೋಡುವ. ಅಲ್ಲಿ ಹೋಗಿ ನೋಡಿದ್ರು, ಅವ್ರಿಗೆ ಇಷ್ಟ ಆಯಿತು. ನಾನು ಮತ್ತೆ ಅಲ್ಲಿ ತರಬೇತಿ ಏನು ಆವಿಷ್ಕಾರ ಇದು ಮಾಡ್ತಾ ಇದ್ರು, ಪ್ರಯೋಗ ಮಾಡ್ತಾ ಇದ್ರು. ಅವ್ರಿಗೆ ಹೇಳಿದೆ, ಸರ್ ನೀವೊಂದು ನಮಗೆ 35 kg/cm² ಅಷ್ಟು ಲೋಡ್ ಆಗುವಷ್ಟು ನೀವು ಕಲ್ಲು ಚಂದ ಮಾಡಿ ಕೊಟ್ಟರೆ ನಾನು ಅದರಲ್ಲಿ ಒಂದು ಮನೆಯ ಮಾಡಿ ಕೊಡ್ತೇನೆ ನಿಮಗೆ ಅಂತ. ಸೊ ಅವರು NITKಯವರು ಒಪ್ಪಿದ್ರು. ಅವರು ಒಂದು ಜನವನ್ನು ಅಪಾಯಿಂಟ್ ಮಾಡಿ ಅವರಿಗೆ ಅದನ್ನು ವಹಿಸಿಕೊಡಿ, ನನಗೆ ಬ್ಲಾಕ್ ಮಾಡುವಾಗೆ ವಹಿಸಿಕೊಡುವ ಹಾಗೆ ಮಾಡಿದರು. ಅದೇ ಬ್ಲಾಕ್ ಕಟ್ಟಿ ನಾನು ಇಲ್ಲೇ ದಂಬೆಲಲ್ಲಿ ಒಂದು ಮನೆ ಮಾಡಿದ್ದೇನೆ, ಮನೆ ಮಾಡಿ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿದ್ದೇನೆ. ಅದು ಒಂದು. ಆಮೇಲೆ ಈಗ ಏರೇಟೆಡ್ ಬ್ಲಾಕ್ ಅಂತ ಬರ್ತದೆ, ಅಂದರೆ ಲೈಟ್ ವೆಯ್ಟ್ ಬ್ಲಾಕ್, ಅದನ್ನು ಕೂಡ ಮಾಡಿ ಮನೆ ಕಟ್ಟುವುದಿದೆ. ಮತ್ತು ಪ್ರೀಕಾಸ್ಟ್ ಬಂದಿದೆ. ಪ್ರೀಕಾಸ್ಟಲ್ಲ ಸ್ವಲ್ಪ ಕಾಸ್ಟ್ಲಿ, ಅದನ್ನು ನಾವು ಅಷ್ಟು ಸಪೋರ್ಟ್ ಮಾಡೋದಿಲ್ಲ. ಆದರೆ ಪ್ರೀಕಾಸ್ಟ್ ಅಂತ ಹೇಳಿದರೆ ದೊಡ್ಡ ಬಿಲ್ಡಿಂಗಿಗೆ ಮಾಡುವಂಥ ಪ್ರೀಕಾಸ್ಟ್ಗಳು ಬಂದಿದೆ. ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಮಾಡೋದು ಬೇಗ ಆಗ್ತದೆ ಕೆಲಸ. ಅಂದರೆ ಈ ಹಳ್ಳಿಯ ಪ್ರದೇಶಗಳಿಗೆ ಅಥವಾ ಎಫೋರ್ಡೆಬಲ್, ಏನು ಮನುಷ್ಯ ಒಬ್ಬ ಮನುಷ್ಯನ ದುಡ್ಡು ಕೊಟ್ಟು ಒಂದು ಮನೆ ಕಟ್ಟುವ ರೀತಿಯಲ್ಲ, ನೀವು ಸರ್ಕಾರ ಒಂದು 100 ಮನೆ ಕಟ್ತೀರಂತ ಆದರೆ ಆ 100 ಮನೆ ಒಂದೇ ಮಾಡೆಲ್ ಇದ್ದರೆ ಅದು ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಪ್ರೀಕಾಸ್ಟ್ ಹೌಸ್ ಮಾಡಿ ತಂದು ಒಂದು ವಾರದಲ್ಲಿ ನಿಮಗೆ ಮನೆ ಕಟ್ಟಿ ಫಿನಿಶ್ ಮಾಡಿ ಕೊಡ್ಬೋದು ಅವರು. ಅಷ್ಟು ಟೆಕ್ನಾಲಜಿ ಕೂಡ ಇದೆ, ಏನು ತೊಂದರೆ ಇಲ್ಲ. ಹೌದು ಸರ್. ಈಗ ಮನೆ ಕಟ್ಟುವ ಜೊತೆಗೆ ನಿಮ್ಮ ನಿರ್ಮಿತಿ ಕೇಂದ್ರದಿಂದ ತರಬೇತಿಯನ್ನು ಮಕ್ಕಳಿಗೆ ಕೊಡ್ತೀರಿ ಹೇಳಿದಿರಿ, ಹಾಗೆ ಉತ್ಪಾದನೆಯನ್ನು ಮಾಡ್ತೀರಿ ಅಂತ ಹೇಳಿದ್ರಿ, ಯಾವ್ಯಾವ ವಿಷಯಗಳ ಉತ್ಪಾದನೆಯನ್ನು ಮಾಡ್ತೀರಿ? ಉತ್ಪಾದನೆ ನಾವು ಬೇರೆ ಬೇರೆ, ಈಗ ಮೊದಲೆಲ್ಲ ನಾವು ಪ್ರಾರಂಭ ಮಾಡುವಾಗ ಆಗ 30 ವರ್ಷದ ಹಿಂದೆ ಕಾಂಕ್ರೀಟ್ ಬ್ಲಾಕ್ ಅಂತ ಇರಲಿಲ್ಲ. ಕಾಂಕ್ರೀಟ್ ಬ್ಲಾಕ್ ಉತ್ಪಾದನೆ ಮಾಡಿದ್ವಿ, ಈಗ ಸ್ಟಾಪ್ ಮಾಡಿದ್ದೇವೆ. ಆಮೇಲೆ ಕಾಂಕ್ರೀಟ್ ಡೋರ್ಸ್ ವಿಂಡೋಸ್ ಅಂತ ಇರಲಿಲ್ಲ ಆವಾಗ, ಅದು ಮಾಡಿದ್ವಿ, ಈಗ ಅದನ್ನು ಸ್ಟಾಪ್ ಮಾಡಿದ್ದೇವೆ. ಈಗ ಫೆರೋ ಸಿಮೆಂಟ್ ಅಂತ ಬಂತು. ಫೆರೋ ಸಿಮೆಂಟ್ ಅಂದರೆ ಚಿಕನ್ ಮೆಶ್ ಮತ್ತು ವೆಲ್ಡ್ ಮೆಷನ್ನು ಒಟ್ಟಿಗೆ ಕಟ್ಟಿ ಆಮೇಲೆ 1:2 ಸಿಮೆಂಟ್ ಮೋಟ್ರಲ್ಲಿ ಅದನ್ನು ಪ್ಲಾಸ್ಟರ್ ಮಾಡಿದರೆ ನಿಮಗೆ ಬೇಕಾದ ಪ್ರಾಡಕ್ಟ್ ಮಾಡಲಿಕ್ಕೆ ಆಗ್ತದೆ. ಅದರಲ್ಲಿ ನಾವು ಕಾಂಕ್ರೀಟ್ ಡೋರ್ಸು ವಿಂಡೋಸಿಂದ ಹಿಡಿದು ಮತ್ತು ನಿಮ್ಮ ಸ್ಟೆಪ್ಸು, ಕಿಚನಿಗೆ ಪ್ಲ್ಯಾಟ್ಫಾರ್ಮ್ಸು, ನಮ್ಮ ಇಲ್ಲಿ ರೆಕಾರ್ಡ್ ರೂಮ್ಗಳಿಗೆ ಕಬೋರ್ಡ್, ಮನೆಗೆ ಕಬೋರ್ಡ್ ಇತ್ಯಾದಿಗಳೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ವಿ. ಈಗ ಅದನ್ನು ಕೂಡ ಸ್ಟಾಪ್ ಮಾಡಿದ್ದೇವೆ. ಈಗ ನಾವೆಂಥ ಹೊಸ ಹೊಸ ಈಗ ಇನ್ನೂ ಹೊಸ ಟೆಕ್ನಾಲಜಿಗಳನ್ನು ನಾವು ಅದೆಲ್ಲ ಪ್ರಾಡಕ್ಟ್ ನಾವೇ ಮಾಡ್ತಾಯಿದ್ವಿ. ಈಗ ಬಯೋಡೈಜೆಸ್ಟರ್ ಟೆಕ್ನಾಲಜಿ ಬಂದಿದೆ, ಅದನ್ನು ನಾವು ಪ್ರಮೋಟ್ ಮಾಡ್ತಾಯಿದ್ದೇವೆ. ಈಗ ಹೊಸತು ಯಾವುದು ಬರ್ತದೆ ಅದನ್ನು ನಾವು ಪ್ರಮೋಟ್ ಮಾಡ್ತಾಯಿದ್ದೇವೆ. ಈಗ ಪ್ರೊಡಕ್ಷನ್ ಸ್ವಲ್ಪ ಸಮಯದಲ್ಲಿ ನಾವು ಈಗ ಇನ್ನೂ ಹೊಸತು ಯಾವುದು ಮಾಡ್ತೇವೆ ನೋಡಬೇಕು ಅನ್ನೋದಿದೆ. ಈಗ ಮಕ್ಕಳು ಬಂದಾಗ ಅವರು ರಬ್ಬರ್ ಹಾಕ್ತಾರೆ, ಅವರು ಗ್ಲಾಸ್ ಪೌಡರ್ ಹಾಕ್ತಾರೆ, ಟ್ರಾನ್ಸ್ಪರೆಂಟ್ ಕಾಂಕ್ರೀಟ್ ಮಾಡಲಿಕ್ಕೆಲ್ಲ ನೋಡ್ತಾರೆ. ಅದನ್ನೆಲ್ಲ ಈಗ ಪ್ರಯೋಗ ನಡೀತಾ ಇದೆ. ಅದು ಈ ಪ್ರೀಕಾ ಸಿಮೆಂಟ್ನವ್ರ ಕಂಪನಿಗಳು ಕೂಡ ತಗೊಂಡು ಅದರ ಬಗ್ಗೆ ಮಾಡ್ತಾ ಇದೆ. ಪೋರಸ್ ಕಾಂಕ್ರೀಟ್ ಅಂತ ಬಂದಿದೆ, ಅದನ್ನು ಕೂಡ ಮಾಡ್ತೇವೆ. ಈಗ ಕಾಂಕ್ರೀಟ್ ಪೋರಸ್ ಆಗಿರ್ತದೆ, ಅದು ತುಂಡಾಗುವುದಿಲ್ಲ, ನೀರು ಅದರಿಂದ ಪಾಸ್ ಆಗಿ ಹೋಗ್ತದೆ, ಅಂಥದ್ದೆಲ್ಲ ಕಾಂಕ್ರೀಟ್ಗಳು. ಆ ರೀತಿಯ ಹೊಸ ವಿಷಯಗಳನ್ನು ಮಾಡ್ತಾನೇ ಇದ್ದೇವೆ. ಜನಗಳು ಯಾರು ಬೇಕಾದರೆ ಒಂದು ಹೊಸ ನಮಗೊಂದು ಟಬ್ ಮಾಡಿಕೊಡಿ, ಒಂದು ಜಾಲಿ ಮಾಡಿಕೊಡಿ, ಒಂದು ಈ ರೀತಿಯ ಶೇಪಿನ ಒಂದು ಡೋಮ್ ಮಾಡಿಕೊಡಿ ಅಂತೆಲ್ಲ ಅಂದರೆ ನಾವು ಮಾಡಿಕೊಡ್ತಾ ಇದ್ದೇವೆ. ಇಂಥದ್ದೇ ಮೆಟೀರಿಯಲ್ನಿಂದ ಅಂತ ಹೇಳಿದ್ರೆ ಅಂಥದ್ದು ಮಾಡಿಕೊಡ್ತೇವೆ. ಈಗ ಇದರ ಜೊತೆಗೆ ಮನೆ ಕಟ್ಟುವುದರಲ್ಲಿರುವಂತಹ ಒಂದು ಮುಖ್ಯವಾದಂತಹ ವಿಷಯ ಅಂತ ಹೇಳಿದ್ರೆ ಸ್ಯಾಂಡ್, ಹೊಯ್ಗೆ. ಹೊಯ್ಗೆಯ ವ್ಯವಸ್ಥೆ ಪ್ರತಿ ವರ್ಷವೂ ಕೂಡ ತೊಂದರೆ ಕೊಡುವಂಥದ್ದೇ ಮುಖ್ಯವಾಗಿ. ಈ ಹೊಯ್ಗೆಗೆ ಬದಲಾಗಿ ಏನ್ ಮಾಡಬಹುದು ಅಂತ ಏನಾದರೂ ನಿಮ್ಮಲ್ಲಿ ಪ್ರಯೋಗಗಳು ನಡೆದಿದವ? ಈಗ ಲೇಟೆಸ್ಟ್ ಆಗಿ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಅಂತ ಶುರುವಾಗಿದೆ ಸರ್. ಈ ಬೆಂಗಳೂರಿನಲ್ಲಿ ಅದನ್ನು ಬೇರೆ ವಿಧಿ ಇಲ್ಲದೆ ಅದನ್ನೇ ಉಪಯೋಗಿಸ್ತಾ ಇದ್ದಾರೆ. ಅದಕ್ಕೆ ಬೇಕಾದ ಹಾಗೆ ನಾವು ನಮ್ಮ ಸಿಮೆಂಟ್ ಕಂಟೆಂಟ್ ಏನಿದೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಾಗ್ತದೆ. ಅದು ನಾವು ಟೆಸ್ಟ್ ಮಾಡಿ ಒಮ್ಮೆ ತಗೊಂಡ್ರೆ ಈ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಕೂಡ ಈಗ ಬಳಕೆಗೆ ಬರ್ತಾ ಇದೆ, ಅದು ಕೂಡ ನಾವು ಯಶಸ್ವಿಯಾಗಿ ಯೂಸ್ ಮಾಡ್ಬೋದು. ಹೊಯ್ಗೆ ಅಷ್ಟು ಬೆಸ್ಟ್ ಅಲ್ಲ, ಹೊಯ್ಗೆ ಬಹಳ ಬೆಸ್ಟ್, ಯಾಕಂದರೆ ನ್ಯಾಚುರಲಿ ಆಗಿ ಸಿಗುವಂಥದ್ದು. ಹೊಯ್ಗೆಯಲ್ಲಿ ಕೂಡ ಅದು ಎರಡು ಮೂರು ವಿಧ ಇದೆ, ಅದರಲ್ಲಿ ನಮಗೆ ಅದೇ ವಿಧದಲ್ಲಿ ಅಂದರೆ ಒಂದು ಗ್ರೇಡ್ ಇದೆ ನಮಗೆ ಸ್ಯಾಂಡಲ್ಲಿ, ಆ ಗ್ರೇಡ್ನ ಸ್ಯಾಂಡಿನ ಹಾಗೆ ನಮಗೆ ಎಂ ಸ್ಯಾಂಡ್ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಸಿಕ್ಕಿದರೆ ನಾವು ಅದೇ ಕ್ವಾಲಿಟಿಯ ಪ್ರಾಡಕ್ಟನ್ನು ಅಥವಾ ಕಟ್ಟಡಗಳನ್ನು ನಿರ್ಮಾಣ ಮಾಡಲಿಕ್ಕಾಗ್ತದೆ. ಈಗ ಸ್ಯಾಂಡಿದ್ದು ಅದೇ ಆಲ್ಟರ್ ಮುಂದೆ ಮುಂದೆ ಹೋದಾಗೆ ನಮಗೆ ಮ್ಯಾನುಫ್ಯಾಕ್ಚರ್ಡ್ ಸ್ಯಾಂಡ್ ಕೂಡ ದಕ್ಷಿಣ ಕನ್ನಡದಲ್ಲಿ ಯೂಸ್ ಮಾಡೋ ಪರಿಸ್ಥಿತಿ ಬರ್ಬೋದು, ಈಗಲೇ ಬರ್ತಾ ಇದೆ. ಸರಿ, ನೀವು ಇದ್ರ ಜೊತೆಗೆ ನಮ್ಮಲ್ಲಿ ಮಾಡ್ತಾ ಇರುವಂಥ ಒಂದು ವಿಷಯ ಅಂತ ಹೇಳಿದರೆ ಮಳೆ ನೀರು ಕೊಯ್ಲಿನ ವ್ಯವಸ್ಥೆ, ಏನು ಮಾಡ್ತಾ ಇದ್ದೀರಿ ಸರ್? ಮಳೆ ನೀರು ಕೊಯ್ಲಿಗೆ ಸಂಬಂಧಪಟ್ಟಾಗೆ ನಾವು ಮಾಡೋ ಕಟ್ಟಡಗಳಲ್ಲಿ ಮೊದಲು ನಾವು ಉಪಯೋಗಿಸ್ತಾ ಇದ್ದೇವೆ, ಮತ್ತು ನಾವು ಮಾಡೋ ಕಟ್ಟಡಗಳಲ್ಲಿ ಅದನ್ನು ಉಪಯೋಗಿಸ್ಲಿಕ್ಕೆ ಅವರಿಗೆ ಬೇಕಾದ ಫ್ರೀ ತರಬೇತಿ ಕೊಡ್ತಾ ಇದ್ದೇವೆ. ಯಾರೇ ಬರಲಿ, ಎಲ್ಲಿಂದಲೇ ಕಾಲ್ ಮಾಡಲಿ, ನಾವು ಅವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಾದರೆ ನಾವು ಸ್ಥಳಕ್ಕೆ ಹೋಗಿ ಯಾವ ರೀತಿ ಮಾಡ್ಬೋದು, ಯಾವ ರೀತಿ ನೀವು ಮಾಡಿದರೆ ಕಡಿಮೆಯಲ್ಲಿ ಮಾಡ್ಬೋದು, ನೀವೇ ಮಾಡಬೇಕು, ಕಾಂಟ್ರಾಕ್ಟ್ ಕೊಟ್ಟಲ್ಲ, ಯಾವ ರೀತಿ ಮಾಡ್ಬೋದು ಅನ್ನೋದನ್ನು ಆ ಸ್ಥಳ ನೋಡಿ. ಯಾಕಂದರೆ ಎಲ್ಲವೂ ನಾವು ಹೇಳುವ ಹಾಗೆ ಮಳೆ ನೀರು ಕೊಯ್ಲು ಅಂತ ಹೇಳಿದ್ಕೊಂಡು ಒಂದು ಕಟ್ಟಡದಲ್ಲಿ ನಾವು ಗುಂಡಿಗಾಗ್ತೇವೆ ಬಾವಿಗಾಗ್ತೇವೆ ಅಂತ ಹೇಳಿದರೆ ಅಷ್ಟು ಸುಲಭ ಇಲ್ಲ. ಸ್ವಲ್ಪ ಟೆಕ್ನಿಕ್ ಇದೆ ಸರ್, ಯಾಕಂದರೆ ನಾವು ಇಂಗು ಗುಂಡಿ ಮಾಡುವಾಗ ಕೂಡ ನಾವು ಎಲ್ಲಿ ಮಾಡಬೇಕು ಅಂತ ನೋಡಬೇಕು, ಬಾವಿಗೆ ಬಿಡುವಾಗ ಎಲ್ಲಿ ಬಿಡಬೇಕು ಅಂತ ನೋಡಬೇಕು, ಅಮ್ಮ ಬೋರ್ವೆಲ್ಗೆ ಬಿಡ್ತಿರೋದ್ರೆ ಯಾವ ಬೋರ್ವೆಲ್ ಬಿಡ್ತೀರಿ, ಯಾಕೆ ಬಿಡ್ತೀರಿ, ಹೇಗೆ ಬಿಡ್ತೀರಿ ಅನ್ನೋದನ್ನು ಯೋಚನೆ ಮಾಡಬೇಕು. ಸೊ ಹಾಗೆ ನಾವು ಮನೆಗೆ ಹೋಗಿ ತರಬೇತಿ ಅವರಿಗೆ ಕೊಡ್ತೇವೆ, ಮತ್ತು ಎಲ್ಲಿಯಾದರೂ ನಾವು ಯಾರಿಗಾದರೂ ಫ್ರೀ ಆಗಿ ಏನಾದರೂ ಐಡಿಯಾ ಕೊಡಬೇಕು ಬನ್ನಿ ಅಂತ ಕೇಳಿ ನಾವು ಫ್ರೀಯಾಗಿ ಹೋಗಿ ಅವರಿಗೆ ಮಾಹಿತಿ ಕೊಡ್ತೇವೆ. ನಮ್ಮ ನಿರ್ಮಿತಿ ಕೇಂದ್ರದಲ್ಲಿ ಯಾವ ಡಿಫ್ರೆಂಟ್ ಮೌಲ್ಡ್ಸ್ ಏನೆಲ್ಲ ಮಾರ್ಕೆಟಲ್ಲಿ ಈ ಫಿಲ್ಟರ್ಗಳೆಲ್ಲ ಸಿಗುತ್ತೆ ಅಂದರೆಲ್ಲ ಫಿಲ್ಟರ್ಗಳ ಒಂದು ಒಟ್ಟಿಗೆ ನಮ್ಮಲ್ಲಿ ಒಂದು ಸ್ಟ್ಯಾಂಡ್ ಇದೆ, ಅದರಲ್ಲಿ ನಾವು ಡಿಸ್ಪ್ಲೇ ಮಾಡಿಟ್ಟಿದ್ದೀವಿ. ಅದನ್ನು ಯಾರು ಬಂದು ನೋಡಿದ್ರೆ ಯಾವುದು ಬೆಸ್ಟ್ ಅಂತ ಅವರೇ ಬೇಕಾದಾಗಿ ಸೆಲೆಕ್ಟ್ ಮಾಡ್ಬೋದು. ಮತ್ತು ವಿವಿಧ ಪ್ರಕಾರದ ಮಳೆ ನೀರು ಕೊಯ್ಲುಗಳನ್ನು ನಾವು ನಮ್ಮ ಕೇಂದ್ರದಲ್ಲಿ ಅಳವಡಿಸಿದ್ದೇವೆ, ಲೈವ್ ಮಾಡೆಲ್, ಅದನ್ನು ಅವರು ನೋಡ್ಬೋದು. ಹಿಂಗು ಗುಂಡಿಯೇ ಇರ್ಬೋದು, ಬಾವಿಗೆ ಬಿಡುವಂಥ ವ್ಯವಸ್ಥೆ ಇರ್ಬೋದು, ಬೋರ್ವೆಲ್ಗೆ ಬಿಡುವಂಥ ವ್ಯವಸ್ಥೆ ಇರ್ಬೋದು, ಅದೆಲ್ಲವನ್ನು ನಾವು ಮಾಡಿ ತೋರಿಸಿದ್ದೇವೆ. ಸೊ ಅದನ್ನು ಕೂಡ ನೋಡ್ಬೋದು. ಹೀಗೆ ಮತ್ತೆ ನಾವು ವಾಟರ್ ಈಸ್ ಲೈಫ್ ಯೂಟ್ಯೂಬ್ ಚಾನಲ್ ಕೂಡ ಇದೆ ನಮ್ಮದು. ಸೊ ಅದರಲ್ಲಿ ಮಳೆ ನೀರು ಕೊಯ್ಲು ಯಾವ ರೀತಿ ಮಾಡ್ಬೋದು ಅದನ್ನು ಕೂಡ ನಾವು ಅದರಲ್ಲಿ ಫ್ರೀಯಾಗಿ ಅದರಲ್ಲಿ ಹೇಳ್ತಾ ಇದ್ದೇವೆ. ಅದನ್ನು ಕೂಡ ನೋಡಿ ಜನಗಳು ಮಾಹಿತಿಯನ್ನು ಪಡೆಯಬಹುದು. ಯೂಟ್ಯೂಬ್ ಚಾನಲ್ ನೋಡಿ ನಮಗೆ ಬರೀ ನಮ್ಮ ಕರ್ನಾಟಕದಿಂದ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯಗಳಿಂದ, ಹೊರದೇಶಗಳಿಂದ ಕೂಡ ನಮಗೆ ಕರೆ ಬಂದಿದೆ ಅದನ್ನು ಯಾವ ರೀತಿ ಮಾಡ್ಬೋದು ಅಂತ. ನಾವು ಅಲ್ಲಿ ಅವರಿಗೆಲ್ಲ ವಿಡಿಯೋ ಕಾಲ್ ಮುಖಾಂತರ ಅವರಿಗೆ ಗೈಡೆನ್ಸನ್ನು ಕೊಡ್ತೇವೆ. ತುಂಬ ಬೆಂಗಳೂರಿಂದೆಲ್ಲ ಕಾಲ್ ಬಂದಿದೆ, ನಾವು ಹೈದರಾಬಾದಿಂದ ಯಾವ ರೀತಿ ಮಾಡ್ಬೋದು ಅಂತ. ಅವರಿಗೆಲ್ಲ ನಾವು ವಿಡಿಯೋ ಕಾಲ್ ಮುಖಾಂತರ, ಅಲ್ಲಿ ಹೋಗಿ ಮಾಡೋದು ತುಂಬ ಖರ್ಚಾಗ್ತದೆ, ಅದು ಅಷ್ಟು ವರ್ತ್ ಅಲ್ಲ. ವಿಡಿಯೋ ಕಾಲ್ ಮುಖಾಂತರ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಹೇಳಿ ಅವರು ಮಾಡಿದ್ದಿದೆ, ಆಮೇಲೆ ಮಾಡಿದ ಮೇಲೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದು ಇದೆ. ಈ ರೀತಿಯಾಗಿ ನಾವು ಮಳೆ ನೀರು ಕೊಯ್ಲಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೇವೆ. ಹಳ್ಳಿಗಳಲ್ಲಿ ನೀರು ಅನ್ನುವಂಥದ್ದು ಈ ಪೇಟೆಯಿಂದ ಸ್ವಲ್ಪ ಮಟ್ಟಿಗೆ ಹೆಚ್ಚು ಸಿಗ್ತದೆ ಅನ್ನುವಂಥದ್ದು, ಆದರೆ ಪೇಟೆಯಲ್ಲಿ ನೀರನ್ನು ಕೊಯ್ಲು ಮಾಡುವುದರ ಜೊತೆ ನೀರನ್ನು ಉಳಿಸುವಂಥ ಕೆಲವು ವ್ಯವಸ್ಥೆಗಳು ಕೂಡ ಮಾಡ್ತಾ ಇದ್ದಾರೆ. ಮಳೆಗಾಲದಲ್ಲಿ ನೀರನ್ನು ಟ್ಯಾಂಕಲ್ಲಿ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿ ಅದನ್ನು ಮುಂದೆ ಉಪಯೋಗಿಸಲಿಕ್ಕೆ ಅವಕಾಶಗಳನ್ನು ಮಾಡ್ತಾ ಇದ್ದಾರೆ. ಅಂತಹ ಒಂದು ಪ್ರಯೋಗಗಳನ್ನೇನಾದರೂ ನೀವು ಮಾಡಿಸಿಕೊಟ್ಟದ್ದುಂಟ ಹಳ್ಳಿಗಳಲ್ಲಿ? ಸರ್, ನಮಗೆ ಬೇಜಾರು ಅಂತ ಹೇಳಬಹುದಾ ಹೇಳಬಾರ್ದೇ ಗೊತ್ತಿಲ್ಲ. ಈ ಬೋರ್ವೆಲ್ಲಿನ ಕಾಟ, ಮೊದಲು ಬೋರ್ವೆಲ್ ಪ್ರಾರಂಭ ಆದದ್ದು ಕುಡಿಯೋರಿಗೆ ನೀರು ಕೊಡಬೇಕು, ಕೈಯಲ್ಲಿ ಎತ್ತಿ ನೀರು ಕೊಡಬೇಕು ಅನ್ನೋ ದೃಷ್ಟಿ ಹ್ಯಾಂಡ್ ಪಂಪ್ ಹಾಕಿ ಕೊಡ್ತಾ ಇದ್ರು ನಜೀರ್ ಸಾಬ್ ಅವರು ಶುರು ಮಾಡಿದ್ದ ಆವಾಗ. ಆದರೆ ಅದು ಇತ್ತೀಚೆಗೆ ಎಷ್ಟು ಬಂದಿದೆ ಅಂತ ಹೇಳಿದರೆ, ನಮ್ಮ ಹಳ್ಳಿಗಳಲ್ಲಿ ತೋಟದಲ್ಲಿ ಜಾಗ ಇದ್ದರೂ ಕೂಡ ನಮಗೆ ಬಾವಿ ಮಾಡಲಿಕ್ಕೆ ಮನಸ್ಸಿಲ್ಲ, ಯಾಕಂದರೆ ಅಥವಾ ಒಂದು ಕೆರೆ ಮಾಡಲಿಕ್ಕೆ ಮನಸ್ಸಿಲ್ಲ, ನಾವು ಬರೀ ಬೋರ್ವೆಲ್ಲೇ ಮಾಡ್ತಾ ಇದ್ದೇವೆ ಅಂತೇಳಿ ಹಳ್ಳಿಗಳಲ್ಲಿ ಒಂದು ಉಂಟು. ಅದನ್ನು ಮನಸ್ಸಿಂದ ಅವರೇ ಹೊರಗೆ ಹಾಕಬೇಕು, ಹಳ್ಳಿಗಳು ಅಲ್ಲಿ ಜನರೆಲ್ಲ ಒಟ್ಟು ಮಾಡಿ ಅದನ್ನು ನಾವು ಯಾವುದು ಬೋರ್ವೆಲ್ ಉಪಯೋಗಿಸ್ಬಿಟ್ಟು ನಾವೆಲ್ಲ ಬಾವಿ ನೀರು ಉಪಯೋಗಿಸುವ ಅಂತ ಹೇಳಿದರೆ ಕೆರೆ ನೀರು ಉಪಯೋಗಿಸುವ ಅಂತ ಹೇಳಿದ್ರೆ ಎಲ್ಲಿಗೂ ನೀರಿಗೆ ಸಿಗ್ತದೆ. ನಾವು ಒಂದು ಪ್ರಯತ್ನ ಮಾಡಿದ್ದೇವೆ ನಮ್ಮ ಆಫೀಸ್ನಲ್ಲಿ, 100,000 ಲೀಟ್ರ್ ಬರೀ ಒಂದು 300-600 ಸ್ಕ್ವೇರ್ ಫೀಟಿನ ಒಂದು ಮನೆಯಿಂದ, ಒಂದು ಮಾಡೆಲ್ ಹೌಸಿಂದ ನಾವು 100,000 ಲೀಟ್ರ್ ಟ್ಯಾಂಕ್ ಮಾಡಿದ್ದೇವೆ. ಅದು 100,000 ಲೀಟ್ರನ್ನು ನೀವು ಬರೀ ನಮಗೆ ಒಂದು ತಿಂಗಳು ಕೂಡ ಬೇಡ, 1 ತಿಂಗಳೊಳಗೆ ಈ ಮಳೆಗೆ ಅದು ಫುಲ್ಲಾಗಿ ಹೋಗ್ತದೆ. ಸೊ ಅಂದರೆ ಹೇಳಿದರೆ ನಾವು 600 ಚದರ ಅಡಿದು ಸ್ಕ್ವೇರ್ ಫೀಟಿನ ಮನೆಯಲ್ಲಿ ಅದು ಎಲ್ಲ ನೀರನ್ನು ಇಟ್ಕೊಳ್ಬೇಕಾದ್ರೆ ಒಂದು 3 ಲಕ್ಷ ಲೀಟ್ರ್ ಟ್ಯಾಂಕ್ ಆದರೂ ಬೇಕಾಗ್ತದೆ, ತುಂಬ ಖರ್ಚಾಗ್ತದೆ. ಆದರೆ 1 ಲಕ್ಷ ಲೀಟ್ರ್ ಇಟ್ಕೊಂಡಿದ್ದೀವಿ, ಒಂದು ಅಡ್ವಾಂಟೇಜ್ ಅಂತ ಹೇಳಿದರೆ ಆ 1 ಲಕ್ಷ ಲೀಟ್ರ್ ಟ್ಯಾಂಕನ್ನು ನಾವು ಮಳೆಗಾಲದಲ್ಲಿ ಉಪಯೋಗಿಸೋದಲ್ಲದೆ ಕೊನೆ ಕೊನೆ ಆಗುವಾಗ ನಾವು ಅದನ್ನು ಉಪಯೋಗಿಸೋದು ನಿಲ್ಲಿಸ್ತೇವೆ. ಮತ್ತೆ ನಾವು ಮಳೆ ನಿಂತ ಮೇಲೆ ಡಿಸೆಂಬರ್, ಜಾನವರಿ, ಫೆಬ್ರವರಿ, ಮಾರ್ಚ್ ಆ ನೀರನ್ನು ತಗೊಂಡು ಹೋಗಿ NITKಯಲ್ಲಿ ಟೆಸ್ಟ್ ಮಾಡಿಸಿದ್ದೇವೆ. ಯಾಕಂದರೆ ಅದು ಕ್ಲೋಸ್ಡ್ ಟ್ಯಾಂಕ್ಸ್, ಗಾಳಿ ಹೋಗಲಿಕ್ಕೆ ಮಾತ್ರ ಬಿಡ್ತೇವೆ. ಆ ಟ್ಯಾಂಕನ್ನು ನಾವು ಹೀಗೆ ಟೆಸ್ಟ್ ಮಾಡಿದಾಗ ಪ್ರತಿ ತಿಂಗಳು ಆ ನೀರನ್ನು ನಮ್ಮ ದಿನ ಬಳಕೆ, ನಿತ್ಯ ಬಳಕೆಗೆ ಉಪಯೋಗಿಸ್ಬೋದು, ಇಟ್ಸ್ ಪೋರ್ಟೆಬಲ್ ಅಂತೇಳಿ NITK ಅವರು ಸರ್ಟಿಫಿಕೇಟ್ ಮಾಡಿ ಕೊಡ್ತಾರೆ. ಅದು ಪ್ರತಿ ವರ್ಷ ಮಾಡ್ತೇವೆ ಮಾತ್ರ. ಸೊ ಅದನ್ನು ಕೊಟ್ಟಿದ್ದಾರೆ ನಮ್ಮ ಹತ್ರ ಸರ್ಟಿಫಿಕೇಟ್. ಲಾಸ್ಟಿಗೆ ಏಪ್ರಿಲಲ್ಲಿ ಮಳೆ ಬರದೇ ಇದ್ದರೆ ಆವಾಗ ಸ್ವಲ್ಪ ಅವರು ಬರೀತಾರೆ ನೀರಲ್ಲಿ ಬಾಯ್ಲ್ ಮಾಡದೆ ಕುಡಿಬಾರದು ಅಂತ. ಆದರೆ ಅಂದರೆ ನೀರು ಹಾಳಾಗುವುದಿಲ್ಲ ಅಂತೇಳಿ ಒಂದು ಪ್ರೂಫ್ ನಮಗೆ. 4-5 ತಿಂಗಳವರೆಗೆ ನಾವು ನೀರನ್ನು ಅದನ್ನು ಶೇಖರಣೆ ಮಾಡಿ ಇಟ್ಟರೆ ಅದನ್ನು ನಾವು ಎಷ್ಟು ಸಹ ಉಪಯೋಗಿಸ್ಬೋದು, ಮತ್ತು ಯಾವ ಬೇಸಿಗೆ ಕಾಲದಲ್ಲಿ ಅದನ್ನೇ ಉಪಯೋಗಿಸ್ಬೋದು. ಇದೊಂದು ಲೈವ್ ಮಾಡೆಲ್ ನಮ್ಮಲ್ಲಿದೆ, ಬಂದು ನೋಡಬಹುದು ಜನಗಳಿಗೆ. ಇದರ ಜೊತೆ ಬಯೋಡೈಜೆಸ್ಟರ್ ಮಾಡ್ತೇವೆ ಅಂತ ಹೇಳಿದ್ರಿ. ಹಾಂ, ಬಯೋಡೈಜೆಸ್ಟರ್ ಅನ್ನುವಂಥದ್ದು ತುಂಬ ಪಾಪ್ಯುಲರ್ ಆದಂತಹ ವಿಷಯ, ಇದನ್ನು ಏನಾದರೂ ಇದರಲ್ಲಿ ಪ್ರಯೋಗಗಳನ್ನು ಮಾಡಿದ್ದೀರಾ? ಬಯೋ ಟಾಯ್ಲೆಟ್ ಅಂತ ಹೇಳಿ ಕೇಳಿದ್ದೇವೆ. ಆದರೆ ಈ ಬಯೋ ಟಾಯ್ಲೆಟಲ್ಲಿ ನಮ್ಮ ಸಾರ್ವಜನಿಕರಿಗೆಲ್ಲಿ ಲಭ್ಯ ಇಲ್ಲ. ಅದೀಗ ಈಗಾಗಿ ಶುರುವಾಗಿದೆ. ಎಲ್ಲ ಟ್ರೈನ್ನಲ್ಲಿ ನಮಗೆ ಟಾಯ್ಲೆಟ್ಗಳಿರುವುದೆಲ್ಲ ಬಯೋ ಟಾಯ್ಲೆಟ್ಗಳೇ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಆ ಬಯೋ ಟಾಯ್ಲೆಟಲ್ಲಿ ನಮ್ಮ ಮನೆಗೆ ಉಪಯೋಗಿಸುವಾಗ, ಮನೆಯಲ್ಲಿ ಕೂಡ ಈಗ ಅದು ತಂತ್ರಜ್ಞಾನವನ್ನು ಈಗ ಭಾರತ ಸರ್ಕಾರ ಅದನ್ನು ಪೇಟೆಂಟ್ ಮಾಡಿ ಆ ತಂತ್ರಜ್ಞಾನವನ್ನು ಪಬ್ಲಿಕ್ ಬಿಟ್ಟುಕೊಟ್ಟಿದೆ. ಅದು ಶುರುವಾದದ್ದು ನಮ್ಮ ಸೈನಿಕರೆಲ್ಲ ಹಿಮಾಲಯಕ್ಕೆ ಹೋದಾಗ ಅಲ್ಲಿ ಟಾಯ್ಲೆಟ್ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲದೆ ಅವರು ಆಗಾಗ ಯಾವುದ್ಯಾವುದು ಐಸನ್ನು ಬಿಸಿ ಮಾಡಿ ಕುಡಿದು ಅವ್ರ ಹೆಲ್ತ್ ಹಾಳಾದಾಗ ಇದು ಪ್ರಾಬ್ಲಮ್ ಅಂತ ಗೊತ್ತಾಗಿ ಸರ್ಕಾರ ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ DRDO ಅವರಿಗೆ ನೀವೊಂದು ಟಾಯ್ಲೆಟ್ ಅಭಿವೃದ್ಧಿ ಮಾಡಿ ಅಂತೇಳಿದ್ರು. ಹಾಗೆ ಟಾಯ್ಲೆಟ್ ಅಭಿವೃದ್ಧಿ ಮಾಡಿದರು, ಅದು ಸಕ್ಸಸ್ ಆದ ಮೇಲೆ ಪೇಟೆಂಟ್ ಆದ ಮೇಲೆ ಈಗ ಸಾರ್ವಜನಿಕರಿಗೆ ಬಿಟ್ಟಿದ್ದಾರೆ. ಅದು ಎಲ್ಲ ಈಗ ರೈಲ್ವೆಗಳಲ್ಲಿ ಬಯೋ ಟಾಯ್ಲೆಟ್ಗಳೇ ಇರೋದು. ಅದನ್ನು ಈಗ ಪಬ್ಲಿಕ್ಗೆ ಬಿಡುವಾಗ ಅದಕ್ಕೆ ಪೇಟೆಂಟೆಡ್ ಸರ್ಟಿಫೈಡ್ ಏಜೆನ್ಸಿಗಳಿದ್ದಾರೆ, ಹುಬ್ಳಿಯಲ್ಲಿ ಒಬ್ಬರಿದ್ದಾರೆ, ಬೆಂಗಳೂರಿನಲ್ಲಿ ಒಬ್ಬರಿದ್ದಾರೆ. ಅವರ ಮುಖಾಂತರ ನೀವು ಡೈಜೆಸ್ಟ್ ಅಂಡ್ ಟಾಯ್ಲೆಟನ್ನು ನೀವು ಮನೆಗೆ ತಂದು ನೀವು ಫಿಟ್ ಮಾಡ್ಬೋದು. ಅದರಲ್ಲಿ ಅದು ಮತ್ತೆ ನಿಮಗೆ ಮೇಂಟೆನೆನ್ಸೇ ಇಲ್ಲ ಲೈಫ್ ಲಾಂಗ್. ಈಗ ನೀವು ಲೀಚ್ ಬಿಟ್ಟು ಮಾಡಿದರೆ, ಗುಂಡಿ ಮಾಡಿದರೆ ಕಕ್ಕದ ಗುಂಡಿನ ಏನಾಗ್ತದೆ, ಪಕ್ಕದಲ್ಲಿ ಬಾವಿ ಇದ್ದರೆ ಬಾವಿ ನೀರು ಹಾಳಾಗ್ತದೆ. ಇದರ ಆ ಸಮಸ್ಯೆ ಇಲ್ಲ. ಅದು ಫುಲ್ ಕ್ಲೋಸ್ಡ್ ಟ್ಯಾಂಕ್, ಸಣ್ಣ ಟ್ಯಾಂಕ್. ನಾವು ನಮ್ಮ ಆಫೀಸ್ನಲ್ಲಿ ಒಂದು 50 ಜನರಿಗೆ ಬೇಕಾದದ್ದು ಸಣ್ಣ ಟ್ಯಾಂಕ್ ಅಂತ ಬರೇ 4 ಫೀಟ್ ಬೈ 4 ಫೀಟ್ ಬೈ 4 ಫೀಟ್. ಅದೇ ನಮ್ಮಲ್ಲಿ ಮೊದಲು ಮಾಡಿದ ನಾವು ಲೀಚ್ ಬಿಟ್ಟು ಸಾಧಾರಣ 10 ಫೀಟ್ ಉದ್ದ, ಯಾಕಂದರೆ 50 ಮಂದಿ ಇದ್ದೇವೆ ಅಂತೇಳಿ 10 ಫೀಟ್ ಉದ್ದ 6 ಫೀಟ್ ಅಗಲ ಮಾಡಿ 8 ಫೀಟ್ ಆಳ ಮಾಡಿದ್ದೇವೆ. ಅದೇನು ಬೇಡ, ಮತ್ತೆ ಅದರಿಂದ ನೀರು ಹೊರಗೆ ಹೋಗುದಿಲ್ಲ. ಅದರಿಂದ ಬರುವ ಏನು ವಾಟರ್, ಕ್ಲಿಯರ್ ವಾಟರ್ ಇದೆ, ಅದು ನಾವೆಲ್ಲ ಗಾರ್ಡನ್ಗೆ ಬಿಡ್ತಾ ಇದ್ದೇವೆ. ಸೊ ಗಾರ್ಡನ್ ಕೂಡ ಅಭಿವೃದ್ಧಿ ಆಗ್ತದೆ. ಸೊ ವಾಟರ್ 100% ರೀಸೈಕಲ್ ಆಗ್ತದೆ. ಮತ್ತೆ ಇದನ್ನು ನೋಡಿ ಸಾರ್ವಜನಿಕರು ಉಪಯೋಗಿಸದಿದ್ರೆ ಅವರ ಟಾಯ್ಲೆಟ್ ಇಂದ ಮಾತ್ರ ಉಪಯೋಗಿಸ್ಬೋದು. ಬಾತ್ರೂಮ್ ಇದ್ದ ನೀರನ್ನು, ಸ್ನಾನ ಮಾಡುವ ನೀರನ್ನು ಅದನ್ನು ಗ್ರೇ ವಾಟರ್ ಅಂತ ಹೇಳ್ತೇವೆ, ಗ್ರೇ ವಾಟರ್ ರೀಸೈಕ್ಲಿಂಗ್ ಯೂನಿಟ್ ಅಂತ ಹಾಕಬೇಕಾಗ್ತದೆ. ಹಾಕಿ ಅವರು ಅದನ್ನು ಕೂಡ ಉಪಯೋಗಿಸಿದರೆ ಇದು ವೆರಿ ಇಫೆಕ್ಟಿವ್ ಆಗಿ ಹೆಲ್ಪ್ ಆಗ್ತದೆ. ಕಂಪ್ಲೀಟ್ ನೀರಿನ ಮರು ಬಳಕೆಗೆ ಇದು ದೊಡ್ಡ ಹಾದಿ ಮಾಡಿ ಕೊಡ್ತದೆ. ಒಳ್ಳೆಯದು ರಾಜೇಂದ್ರ ಕಲ್ಬಾವಿ ಅವರೇ. ಮುಖ್ಯವಾಗಿ ನೀವು ನಿರ್ಮಿತಿ ಕೇಂದ್ರದಿಂದ ಮಾಡ್ತಾ ಇರುವಂತಹ ಬೇರೆ ಬೇರೆ ಕಾರ್ಯಕ್ರಮಗಳ ವಿವರಣೆಯನ್ನು ನೀಡಿದ್ದೀರಿ ಸರ್. ಧನ್ಯವಾದಗಳು ಸರ್. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ನಿರ್ಮಿತಿ ಕೇಂದ್ರದ ಕುರಿತು ರಾಜೇಂದ್ರ ಕಲ್ಬಾವಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸೂರ್ಯನಾರಾಯಣ ಭಟ್, PS. ಈಗ ಕೇಳಿ ವಿಶ್ವ ರೇಬಿಸ್ ದಿನದ ಅಂಗವಾಗಿ ರೇಬಿಸ್ ಕುರಿತು ಡಾ ನಿತಿನ್ ಪ್ರಭು ಅವರಿಂದ ಮಾಹಿತಿ. ರೇಬಿಸ್ ರೋಗ ಒಂದು ವೈರಸ್ನಿಂದ ಬರುವಂತಹ ಒಂದು ಮಾರಣಾಂತಿಕ ರೋಗ. ಇದನ್ನು ತಡೆಗಟ್ಟುವುದು ಒಂದೇ ವಿಧಾನ, ಇದಕ್ಕೆ ಯಾವುದೇ ತರಹದ ಚಿಕಿತ್ಸೆ ಇರುವುದಿಲ್ಲ. ಈ ರೋಗವನ್ನು ತಡೆಗಟ್ಟಲಿಕ್ಕೆ ಮುಖ್ಯವಾದ ವಿಧಾನ ಅಂತ ಹೇಳಿದರೆ ನಾವು ನಾಯಿಗಳ ಕಡಿತದಿಂದ ದೂರ ಇರುವಂಥದ್ದು, ಮತ್ತು ಯಾರ್ಯಾರು ಈ ಮುಖ್ಯವಾಗಿ ನಾಯಿಗಳನ್ನು ಹ್ಯಾಂಡಲ್ ಮಾಡುವಂಥವ್ರು ಅಥವಾ ಈ ಪೆಟ್ ಶಾಪ್ಗಳಲ್ಲಿ ಇರುವಂಥವ್ರು ಅಥವಾ ಈ ಸ್ವಯಂ ಸೇವಕರು ನಾಯಿಗಳಿಗೆ ಫೀಡ್ ಮಾಡ್ತಾರೆ ಕೆಲವರೆಲ್ಲ, ಅವು ಅಂಥ ಸ್ವಯಂ ಸೇವಕರು ಅಥವಾ ನಾಯಿಗಳನ್ನು ರಕ್ಷಣೆ ಮಾಡುವಂಥ ರೆಸ್ಕ್ಯೂವರ್ಸ್ ಇದ್ದಾರೆ. ಇವರು ನಿಗದಿತ ಅವಧಿಯಲ್ಲಿ ಅವರು ಪ್ರತಿ ವರ್ಷ ಅವರು ವ್ಯಾಕ್ಸಿನೇಷನನ್ನು, ರೇಬಿಸ್ ನಿರೋಧಕ ಲಸಿಕೆಗಳನ್ನು ಪಡೆದುಕೊಳ್ಬೇಕು. ಮತ್ತು ಒಂದು ವೇಳೆ ದುರದೃಷ್ಟವಶಾತ್ ಯಾರಿಗಾದರೂ ಯಾವುದೇ ಪ್ರಾಣಿಯಿಂದ ಕಡಿತಕ್ಕೆ ಒಳಗಾದಂಥ ಸಂದರ್ಭದಲ್ಲಿ, ನಾಯಿ ಮಾತ್ರ ಅಲ್ಲ, ಬೆಕ್ಕುಗಳು ಅಥವಾ ಬೇರೆ ಯಾವುದೋ ಒಂದು ಮುಂಗುಸಿಗಳನ್ನು ಇದು ಮಾಡಿ ಯಾವುದೇ ಬಿಸಿರಕ್ತ ಪ್ರಾಣಿಯ ಕಡಿತಕ್ಕೊಳಗಾದವರು ಕೂಡ ನಿಗದಿತ ಅವಧಿಯಲ್ಲಿ ಈ ರೇಬಿಸ್ಗೆ ವ್ಯಾಕ್ಸಿನೇಷನನ್ನು ತಗೊಳ್ಬೇಕು. ಇದು ಕಚ್ಚಿದ ದಿನದಿಂದಲೇ ಈ ವ್ಯಾಕ್ಸಿನೇಷನ್ ಲಸಿಕೆಗಳು ಪ್ರಾರಂಭ ಆಗ್ತದೆ. ಕಚ್ಚಿದ ದಿನ, 3ನೇ ದಿನ, 7ನೇ ದಿನ ಮತ್ತು 14ನೇ ದಿನ ನಿಮ್ಮ ಹತ್ತಿರದ ಪಶುವೈದ್ಯಕೀಯ ಆಸ್ಪತ್ರೆಗಳಿಗೆ ಹೋಗಿ ನಿಮ್ಮ ಪ್ರಾಣಿಗಳಿಗೆ ರೇಬಿಸ್ ರೋಗದ ಏನು ನಾಯಿಗಳ ಅಥವಾ ಪ್ರಾಣಿಗಳ ಕಡಿತ ಆಗಿದ್ರೆ ಪ್ರಾಣಿಗಳಿಗೆ, ಮನುಷ್ಯರು ನೇರವಾಗಿ ಸರ್ಕಾರಿ ಆಸ್ಪತ್ರೆಗಳಿಗೆ ಹೋಗಿ ಈ ಲಸಿಕೆಗಳನ್ನು ಪಡೆದುಕೊಳ್ಳಬೇಕು. ಮತ್ತು ತೀವ್ರವಾದ ಬೈಟ್ಸ್ಗಳು ಅಥವಾ ಕಡಿತಗಳು ಏನಾದರೂ ಆದಂಥ ಸಂದರ್ಭದಲ್ಲಿ ಅವರು ಈ ಲಸಿಕೆಗಳೊಂದಿಗೆ ಸರ್ಕಾರಿ ಆಸ್ಪತ್ರೆಗಳಿಗೆ ಅಥವಾ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಇಮ್ಯುನೋಗ್ಲೋಬುಲಿನ್ ಥೆರಪಿಯನ್ನು ಕಡ್ಡಾಯವಾಗಿ ಮಾಡಿಕೊಳ್ಳಬೇಕು. ಮತ್ತು ಆಸ್ಪತ್ರೆಗೆ ಹೋಗುವುದಕ್ಕಿಂತ ಮೊದಲು ನಾವು ಯಾವುದೇ ಥರದ ಮೂಢನಂಬಿಕೆಗಳಿಗೆ ಬಲಿಯಾಗದೆ ಈ ಗಾಯಕ್ಕೆ ಅರಿಶಿನದ ಹುಡಿ ಹಾಕೋದು, ಕಾಫಿ ಪೌಡರ್ಗಳನ್ನು ಹಾಕೋದು, ಮೆಣಸಿನ ಪುಡಿಯನ್ನು ಹಾಕೋದನ್ನು ಮಾಡದೆ ನೇರವಾಗಿ ಟ್ಯಾಪಿನ ಹತ್ತಿರ ಹೋಗಿ ಹರಿಯುವ ನೀರಿನಿಂದ ಒಂದು 15 ನಿಮಿಷ, ಕಾರ್ಬೋಲಿಕ್ ಸೋಪು ಬಟ್ಟೆ ಒಗೆಯುವಂತಹ ಡಿಟರ್ಜೆಂಟ್ ಸೋಪಿನಿಂದ ಒಂದು 15 ನಿಮಿಷ ಚೆನ್ನಾಗಿ ನೊರೆ ಬರುವ ರೀತಿಯಲ್ಲಿ ಈ ಗಾಯಗಳನ್ನು ತೊಳೆದುಕೊಳ್ಳಬೇಕು. ಇದರಿಂದ ಗಾಯದಲ್ಲಿದ್ದಂಥ ವೈರಸ್ಗಳು ಅಲ್ಲಿ ನಾಶ ಆಗೋದ್ರಿಂದ ಯಾವುದೇ ಥರದ ರೇಬಿಸನ್ನು ತಡೆಯುವುದಲ್ಲಿ ನಮ್ಮೊಂದು ಎಂದು ಹೆಜ್ಜೆ ಮುಂದೆ ಇರ್ತೇವೆ. ಅದಾದ ಮೇಲೆ ಆಸ್ಪತ್ರೆಗೆ ಹೋಗಿ ನಿಗದಿತ ಅವಧಿಯಲ್ಲಿ ಚಿಕಿತ್ಸೆಯನ್ನು ಪಡೆಯೋದ್ರಿಂದ ಖಂಡಿತವಾಗಿ ರೇಬಿಸ್ ರೋಗವನ್ನು ತಡೆಗಟ್ಟಬಹುದು. ರೇಬಿಸ್ ರೋಗದ ಲಕ್ಷಣ ಸಾಮಾನ್ಯವಾಗಿ ಇದು ನರಮಂಡಲವನ್ನು ವ್ಯಾಪಿಸುವಂತಹ ರೋಗ ಆಗೋದ್ರಿಂದ ಈ ರೋಗದಲ್ಲಿ 3 ಥರದ ವಿಶೇಷವಾದಂಥ ಲಕ್ಷಣಗಳಿರ್ತವೆ, 3 ಥರದ ಭಯಗಳಿರ್ತವೆ. ಒಂದು ಹೈಡ್ರೋಫೋಬಿಯಾ. ಹೈಡ್ರೋಫೋಬಿಯಾ ಅಂದರೆ ನೀರಿನ ಬಗ್ಗೆ ಭಯ. ಮನುಷ್ಯರಲ್ಲಿ ಮಾತ್ರ ಈ ರೋಗದ ಲಕ್ಷಣ ಕಂಡುಬರುವಂಥದ್ದು, ಈ ಹೈಡ್ರೋಫೋಬಿಯಾ ಕಂಡುಬರುವಂಥದ್ದು. ಈ ಗಂಟಲಿನ ಮಾಂಸ, ನಾವು ಆಹಾರವನ್ನು ಉಂಗುವ ಮಾಂಸಗಳೇನಿದ್ದಾವೆ, ಈ ಮಾಂಸದ ಪ್ಯಾರಲೈಸಿಸ್ ಆಗೋದ್ರಿಂದ ಅವರು ನೀರನ್ನು ನುಂಗುವ ಸಂದರ್ಭದಲ್ಲಿ ವಿಪರೀತವಾದ ನೋವಾಗೋದ್ರಿಂದ ನೀರನ್ನು ಕಂಡರೆ ಭಯ ಇರ್ತದೆ. ಇನ್ನೊಂದು ಗಾಳಿಯ ಬಗ್ಗೆ ಭಯ, ಏರೋಫೋಬಿಯಾ ಅಂತ ಹೇಳ್ತೇವೆ ನಾವು. ಈ ಏರೋಫೋಬಿಯಾ ಇರುವುದು ಸಣ್ಣದಾದ ಗಾಳಿ ಬರ್ತಿದ್ರೂ ಅವರಿಗೆ ಅದನ್ನು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮೂರನೇದಾಗಿ ಫೋಟೋಫೋಬಿಯಾ, ತೀಕ್ಷ್ಣವಾದ ಅಥವಾ ಸಣ್ಣ ಲೈಟನ್ನು ನೋಡಿದರೂ ಕೂಡ ನಮ್ಮ ಕಣ್ಣಿನ ಒಳಗೆ ಒಂದು ಗೊಂಬೆ ಇರ್ತದೆ, ನಾವು ಪ್ಯೂಪಿಲ್ ಅಂತೇನೆ ಹೇಳ್ತೇವೆ. ಆ ಗುಡ್ಡೆ ತನ್ನ ದೊಡ್ಡದಾಗೋದು ಮತ್ತು ಸಣ್ಣದಾಗುವಂಥ ಕಂಟ್ರಾಕ್ಷನ್ ಆ್ಯಂಡ್ ರಿಟ್ರಾಕ್ಷನ್ ಕೆಪ್ಯಾಸಿಟಿಯನ್ನು ಕಳೆದುಕೊಳ್ಳೋದ್ರಿಂದ ಬೆಳಕನ್ನು ಕಣ್ಣು ಸಹಿಸುವುದಿಲ್ಲ. ಈ 3 ಥರದ ಭಯ ಇರ್ತದೆ. ಪ್ರಾಣಿಗಳಲ್ಲಿ ಆದರೆ ಈ ನಾಯಿಗಳು ಸಾಮಾನ್ಯವಾಗಿ ಅಗ್ರೆಸಿವ್ ಆಗ್ತವೆ. ಸಾಧುವಾಗಿದ್ದ ನಾಯಿ ಸಡನ್ನಾಗಿ ಕಚ್ಚಲಿಕ್ಕೆ ಪ್ರಾರಂಭ ಮಾಡುವಂಥದ್ದು, ವಿಪರೀತವಾಗಿ ಬೊಗಳೋದು, ಸಿಕ್ಕಿದ್ದನ್ನೆಲ್ಲ ಕಚ್ಚುವಂಥದ್ದು ಮಾಡುವಂಥದ್ದು. ಹಸುಗಳಾಗಿದ್ದರೆ ಇವುಗಳು ಹಾಯಿಲಿಕ್ಕೆ ಬರುವಂಥದ್ದು, ಈಗ ಗೊಬ್ಬರದ ಹಟ್ಟಿಯೇನಾಗಿದ್ದರೆ ಗೊಬ್ಬರವನ್ನು ಅಗಿಯುವಂಥದ್ದು, ಇಂಥದ್ದೆಲ್ಲ ವಿಪರೀತವಾದ ಲಕ್ಷಣಗಳು, ವಿಚಿತ್ರವಾದ ಲಕ್ಷಣಗಳು ಸಾಮಾನ್ಯವಾಗಿ ಕಂಡು ಬರುತ್ತದೆ. ಎಲ್ಲ ಬಿಸಿ ರಕ್ತ ಪ್ರಾಣಿಗಳು, ಯಾವುದೇ ಶೀತ ರಕ್ತ ಪ್ರಾಣಿಗಳಿಗೆ ಬರುವುದಿಲ್ಲ. ಅಂದರೆ ಇದನ್ನು ಯಾವ ಪ್ರಾಣಿಗೆ ಬರ್ತದೆ ಅನ್ನೋದಕ್ಕಿಂತ ಯಾವ ಯಾವುದಕ್ಕೆ ಬರುವುದಿಲ್ಲ ಅಂತ ಹೇಳೋದು ಸುಲಭ. ಹಾವು, ಹಲ್ಲಿ, ಆಮೆಗಳು, ಕಪ್ಪೆಗಳು ಮತ್ತು ಮೀನು ಬಿಟ್ಟರೆ ಬೇರೆ ಎಲ್ಲ ಪ್ರಾಣಿಗಳಿಗೂ ಬರ್ತದೆ. ಇದು ಬಿಸಿ ರಕ್ತವನ್ನು ಹೊಂದಿರುವಂತಹ ಎಲ್ಲ ಪ್ರಾಣಿಗಳನ್ನು ಬಾಧಿಸಬಲ್ಲಂತಹ ರೋಗ ಇದು. ಈ ರೋಗ ಬಾಯಿಯ ಮುಖಾಂತರ ಹರಡುವುದು ಇನ್ನೂ ಪ್ರೂವ್ ಆಗಲಿಲ್ಲ. ಮಾಂಸವನ್ನು ಸೇವಿಸುವುದರಿಂದ ಥಿಯರಿಟಿಕಲಿ ಸಾಧ್ಯ ಇಲ್ಲ, ಆದರೆ ಹಸಿ ಮಾಂಸವನ್ನು ಯಾವುದೇ ಕಾರಣಕ್ಕೆ ಸೇವಿಸಬಾರದು. ಕುಕ್ ಮಾಡಿದಾಗ 60 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಬಿಸಿ ಮಾಡಿದಾಗ ಈ ರೋಗಾಣು ನಾಶ ಆಗ್ತದೆ. ನಮ್ಮ ಕುಕ್ಕಿಂಗ್ ಸಿಸ್ಟಮಲ್ಲಿ